ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪಕ್ಷಿಯೋ ಸೇ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ. ಮತಲಬ್ ದೇಖ್ ಬೇಟಾ, ತೂ ಜೋ ಯೇ ಅಂಧಾಧುಂ ರಸಾಯನ ಮಿಲಾತಾ ಹೈ ನಾ, ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ. ಅರೆ ಪಹಲೆ ಐಸಾ ನಹೀ ಥಾ, ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥಿ, ಶುದ್ಧತಾ ಝಲಕ್ತಿ ಥಿ, ಮಾಟಿ ಭೀ ತಂದುರುಸ್ತ ಔರ್ ಲೋಗ್. ಪಹಲಿ ವಾಲಿ ಬಾತ್ ಕಹಾ, ಪರಂತು ಸಭೀ ಡಾಲೆ ಸಬ್ ನಹೀ, ಆಜ್ ಭೀ ಲಾಖೋ ಜಾಗರೂಕ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ, ಪರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೇ. ಸಚ್ ಹೈ ರೇ ಬೇಟೆ, ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ, ಧೂಪ್ ಮೇ ಬಾಲ್ ಸ್ಪ್ರೇ ನಹೀ ಕಿಯೇ ಹೈ. ಠೀಕ್ ಹೈ ಭಾಯಿ, ಮೈ ಭೀ ಆಜ್ ಕೇ ದಿನ್ ಮೇ ಖೇತಿ ಶುರು ಕರೂಂಗಾ. ಮಾಟಿ ಸೇ ಪ್ರೇಮ್ ಕಿ ಪರಂಪರಾ ಹೈ, ಪರಂಪರಾಗತ್ ಖೇತಿ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಗ್ರಾಮೀಣ ಯುವಕರಿಗಾಗಿ ಹಮ್ಮಿಕೊಂಡ ಯೋಜನೆಗಳನ್ನು ಕೃಷಿ ವಿಜ್ಞಾನ ಕೇಂದ್ರ ಅನುಷ್ಠಾನಗೊಳಿಸುವ ಕುರಿತು ಶಿರಸಿ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಮುಖ್ಯಸ್ಥರಾಗಿರುವ ಡಾ ಮಂಜು ಎಂಜೆ ಅವರೊಡನೆ ಸಂದರ್ಶನ. ಕೇಳುಗರೇ, ಈಗ ನಮ್ಮ ಜೊತೆಯಲ್ಲಿ ಡಾಕ್ಟರ್ ಮಂಜು ಎಂಜೆ ಅವರಿದ್ದಾರೆ. ನಮ್ಮ ಶಿರಸಿಯಲ್ಲಿ ಇರತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿಗಳು ಆಗಿರ್ತಕ್ಕಂಥ ಡಾಕ್ಟರ್ ಮಂಜು ಅವರು ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಗ್ರಾಮೀಣ ಯುವಕರಿಗೆ ಒಂದು ಯೋಜನೆಗಳನ್ನು ಹಾಕ್ಕೊಂಡು ಅವರ ಆರ್ಥಿಕ ಪರಿಸ್ಥಿತಿಯನ್ನು ಉನ್ನತಗೊಳಿಸಲಿಕ್ಕೆ ಏನಿಲ್ಲ ಮಾಡ್ತಾ ಇದೆ, ಮತ್ತು ಆ ಕಾರ್ಯಕ್ರಮವನ್ನು ಕೃಷಿ ವಿಜ್ಞಾನ ಕೇಂದ್ರದ ಮುಖಾಂತರ ಅನುಷ್ಠಾನಗೊಳಿಸಲಿಕ್ಕೆ ಕೆಲವೊಂದಿಷ್ಟು ತರಬೇತಿ ಆಗಿರ್ಬೋದು, ಮತ್ತು ಅದಕ್ಕೆ ಪೂರಕವಂತ ಅವ್ರನ್ನ ಸಜ್ಜುಗೊಳಿಸಬೇಕು, ಈ ನಿಟ್ಟಿನೊಳಗೆ ಕೃಷಿ ವಿಜ್ಞಾನ ಕೇಂದ್ರ ಹೇಗೆ ಕೆಲಸ ಮಾಡ್ತಾ ಇದೆ, ಹೇಗೆ ಅನುಷ್ಠಾನಗೊಳಿಸ್ತಾ ಇದೆ, ಹೆಂಗೆ ಗುರುತಿಸ್ತಾ ಇದೆ ಕೇಳೋಣ. ನಮಸ್ಕಾರ ಡಾಕ್ಟರ್ ಮಂಜು ಅವರು. ನಮಸ್ಕಾರ ಸರ್. ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಗ್ರಾಮೀಣ ಯುವಕರಿಗಾಗಿ ಯಾವ್ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ, ಮತ್ತು ಅದು ಮುಖ್ಯವಾಗಿ ಆರ್ಥಿಕ ಪರಿಸ್ಥಿತಿ ಹೆಚ್ಚಾಗಲಿಕ್ಕೆ ಅಂತ? ಸೊ ಆತ್ಮೀಯ ಕೇಳಿದ್ರೆ, ನಾನು ಡಾಕ್ಟರ್ ಮಂಜು ಎಂಜೆ, ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ. ನಮ್ಮ ಸರ್ಕಾರದ ಫ್ಲಾಗ್ಶಿಪ್ ಪ್ರೋಗ್ರಾಮ್ಸ್ ಅಂತ ಏನು ಹೇಳ್ತೀವಿ, ಅವುಗಳನ್ನು ನಮ್ಮ ಕೃಷಿ ವಿಜ್ಞಾನದ ಕಡೆಯಿಂದ ಹಳ್ಳಿಯ ಯುವಕರಿಗೆ ತಲುಪಿಸುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಅದರಲ್ಲೂ ಗ್ರಾಮೀಣ ಯುವಕರಿಗೆ ಈ ನಮ್ಮ COVID-19 ಮಹಾಮಾರಿಯಿಂದ ಅನೇಕ ವಿದ್ಯಾವಂತ ಯುವಕರು ಬೆಂಗಳೂರಿನಂಥ ದೊಡ್ಡ ದೊಡ್ಡ ಪಟ್ಟಣಗಳಿಂದ ಹಳ್ಳಿಯ ಕಡೆ ಮುಖ ಮಾಡಿ ಬಂದು ಕೃಷಿಯಲ್ಲಿ ತೊಡಗಿಸಿಕೊಳ್ಳುವಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸೊ ಇವರನ್ನು ಗುರುತಿಸಿ ನಾವು ಯುವಕರಿಗೆ ಸೂಕ್ತವಾದಂತಹ ಬೇರೆ ಬೇರೆ ತರಬೇತಿಗಳನ್ನು, ಕೌಶಲ್ಯಾಭಿ ತರಬೇತಿಗಳನ್ನು ಮತ್ತು ಆದಾಯಕ್ಕೆ ಪೂರಕವಾದಂತಹ ತರಬೇತಿಗಳನ್ನು ನಾವು ಹಳ್ಳಿಯ ಯುವಕರಿಗೆ, ನಾವು ಗ್ರಾಮೀಣ ಯುವಕರಿಗೆ ನೀಡ್ತಾ ಇದ್ದೀವಿ. ಸೊ ಅದರಲ್ಲೂ ಅವುಗಳಲ್ಲಿ ಪ್ರಮುಖವಾಗಿರುವಂತಹದ್ದು ಜನಗಳಿಗೆ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಯುವಕರಿಗೆ ಉತ್ತೇಜನಕಾರಿಯಾಗಿರುವಂತಹ ಅತಿ ಮುಖ್ಯವಾದಂತಹ ಒಂದು ತರಬೇತಿ ಅಂತಂದರೆ ಜೇನು ಸಾಗಾಣಿಕೆ. ಜೇನು ಸಾಗಾಣಿಕೆ ಉತ್ತರ ಕನ್ನಡ ಜಿಲ್ಲೆಯ 7 ಮಾಡಿಸಿದಂಥ ಒಂದು ಜಾಗ. ಸೊ ಆದ್ದರಿಂದ ಈ ಯುವಕರು ಈ ಜೇನು ಕೃಷಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ನಮ್ಮಲ್ಲಿ ಜೇನು ಕೃಷಿಯ ತರಬೇತಿಗಳನ್ನು ನಾವು ಅವರಿಗೆ ನೀಡಿದ್ದೀವಿ. ನಾವು ಅವರಿಗೆ ತರಬೇತಿಯನ್ನು ನೀಡುವ ನಿಟ್ಟಿನಲ್ಲಿ ಹಲವಾರು ತರಬೇತಿಗಳನ್ನು ಮತ್ತು ಮೀಟಿಂಗ್ ಅಂತ ಏನು ಹೇಳ್ತೀವಿ, ಮೀಟಿಂಗ್ಗಳನ್ನು ಸಹ ನಾವು ಮಾಡಿದ್ದೀವಿ. ಎವಿಕೆ ಅವರು ಮಾತ್ರ ಅಲ್ಲದೆ, ಸೊ ಸೊಸೈಟಿ ಆಗಿರ್ಬೋದು, ಯಾಕೆಂದರೆ ನಮ್ಮ ಈ ಉತ್ತರ ಕನ್ನಡ ಜಿಲ್ಲೆ ಸಿರಸಿಯಲ್ಲಿ ತುಂಬ ಸೊಸೈಟಿಗಳು, ಕೋಆಪರೇಟಿವ್ ಸೊಸೈಟೀಸ್ ಇದ್ದಾವೆ, ಅವು ಸಹ ಸಾಮಾಜಿಕ ಸೇವೆಯನ್ನು ಮಾಡ್ತಾ ಬಂದಿದ್ದಾವೆ. ಸೊ ಅವುಗಳ ಒಂದು ಸಹಾಯದಿಂದ ಮತ್ತು ನಮ್ಮ ಒಂದು ನೇರ ಇನ್ವಾಲ್ವ್ಮೆಂಟ್ನಿಂದ ಅವರಿಗೆ ಹೆಚ್ಚಿನ ತರಬೇತಿಗಳನ್ನು ಗ್ರಾಮೀಣ ಯುವಕರಿಗೆ ಜೇನು ತರಬೇತಿಯಲ್ಲಿ ನೀಡಿದ್ದೀವಿ. ಸೊ ಅದರಲ್ಲೂ ಸಹ ಹಳ್ಳಿ ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸಿಸುವಂತಹ ನಮ್ಮ ಟ್ರೈಬಲ್ ಜನಾಂಗ ಏನಿದೆಯೋ, ಸೊ ಅವರಿಗೆ ನಾವು ಅವರ ಆದಾಯವನ್ನು ಹೆಚ್ಚಿನ ರೀತಿಯಲ್ಲಿ ಉತ್ತೇಜನಗೊಳಿಸಲಿಕ್ಕೆ ಈ ಒಂದು ಜೇನು ತರಬೇತಿಯನ್ನು ಕೊಟ್ಟು ಯುವಕರನ್ನು ಈ ಜೇನು ತರಬೇತಿಯ ಈ ಜೇನು ಸಾಗಾಣಿಕೆ ಕಡೆ ಒಲವನ್ನು ಮೂಡುವಂತೆ ಮಾಡಿ, ಸೊ ಅವರಿಗೆ ತಕ್ಷಣಕ್ಕೆ ಬೇಕಾದಂಥ ಸವಲತ್ತುಗಳಾದಂತಹ ಜೇನುಗೂಡು ಮತ್ತು ಜೇನು ಪೆಟ್ಟಿಗೆಗಳು, ಎರಡೆರಡು ಪೆಟ್ಟಿಗೆಗಳು, ಎರಡು ಜೇನುಗೂಡುಗಳನ್ನು ನಾವು ಅವರಿಗೆ ಉಚಿತವಾಗಿ ನೀಡಿ ಈ ಜೇನು ಕೃಷಿಯನ್ನು ಪ್ರೋತ್ಸಾಹಿಸಿದ್ದೀವಿ. ಈಗ ನಾವು ಕಳೆದ ವರ್ಷ ಪ್ರೋತ್ಸಾಹ ನೀಡಿದಂತಹ ಈ ಟ್ರೈಬ್ಸಲ್ ಯುವಕರು ಏನಿದ್ದಾರೋ, ಇವರು ಈಗ 10-10 ಪೆಟ್ಟಿಗೆಗಳನ್ನು ಇಟ್ಕೊಂಡು ಸುಮಾರು ಅವರ ಮನೆ ಆದಾಯವನ್ನು ಡಬಲ್ ಅಲ್ಲ, ಇನ್ನು ಅದಕ್ಕಿಂತ ಹೆಚ್ಚಿನ ಪಟ್ಟು ಆದಾಯವನ್ನು ಜಾಸ್ತಿ ಮಾಡಿಕೊಂಡಿದ್ದಾರೆ. ಸೊ ಅದರಲ್ಲಿ ಹೆಚ್ಚಿನ ಒಲವನ್ನು ತೋರ್ತಾ ಇದ್ದಾರೆ. ಹಾಗೆ ಯುವಕರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಒಲವು ತೋರಿಸುವಂಥದ್ದು ಜೇನು ಸಾಗಾಣಿಕೆ. ಇದಕ್ಕೆ ನಾವು ಉತ್ತೇಜನವಾಗಿ ನಿಂತಿದ್ದೇವೆ ಸರ್. ಹೇಗೆ ಗುರುತಿಸೋದು, ಎಂತೆಂಥ ಯುವಕರು ಫಲಾನುಭವಿಗಳಾಗ್ತಾರೆ? ಸರ್, ನಾವು ಒಂದು ತರಬೇತಿಯನ್ನು, ಯಾವುದೇ ತರಬೇತಿಯನ್ನು ಕೃಷಿ ವಿಜ್ಞಾನ ಹಮ್ಮಿಕೊಂಡಿದೆ ವಿವರವನ್ನು ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹ ಪ್ರಮುಖ ನ್ಯೂಸ್ ಪೇಪರ್ಗಳಲ್ಲಿ ಆ್ಯಡನ್ನು ಕೊಡ್ತೀವಿ. ಸೊ ಅಲ್ಲಿ ನಂಬರನ್ನು ಕೊಡ್ತೀವಿ, ನಮ್ಮ ನಂಬರ್ಗಳಾಗಿರ್ಬೋದು, ನಮ್ಮ ಕಾಂಟ್ಯಾಕ್ಟ್ ಪರ್ಸನ್ಸ್ ಆಗಿರ್ಬೋದು, ಇವರುಗಳ ವಿವರವನ್ನು ಕೊಟ್ಟು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಹೇಳ್ತೀವಿ. ತುಂಬ ಜನ ರೈತರು, ಯುವಕರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಸಂದರ್ಶಿಸಿ ಸೊ ಅವರ ಒಲವನ್ನು ತೋರಿಸ್ತಾರೆ. ಸೊ ಅವರ ಒಲವನ್ನು ತೋರಿಸಿದ ತದಾನಂತರ ನಾವು ಸುಮಾರು ಮೀಟಿಂಗ್ಗಳನ್ನು, ಚರ್ಚೆಗಳನ್ನು ಏರ್ಪಡಿಸ್ತೇವೆ. ಸೊ ಆ ಚರ್ಚೆಯಲ್ಲಿ ಪಾಲ್ಗೊಂಡು ಅತಿ ಉತ್ಸುಕತೆಯಿಂದ ಅತಿ ಒಲವನ್ನು ತೋರಿದಂತಹ ಯುವಕರನ್ನು ನಾವು ಆಯ್ಕೆ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ತೊಡಗುವಂತೆ ನಾವು ಪ್ರೇರೇಪಣೆ ಮಾಡ್ತಾ ಇದ್ದೀವಿ ಸರ್. ಅಂದರೆ ಅವ್ರಿಗೆ ವಿದ್ಯೆ ಇಷ್ಟೇ ಇರಬೇಕು, ಇಷ್ಟು ಓದಿರಬೇಕು, ಇಷ್ಟು ಹೊಲ ಇರಬೇಕು, ಮನಿ ಇರಬೇಕು, ಹಿಂಗೇನರ? ಸೊ ನಾವು ಕೊಡುವಂಥ ತರಬೇತಿನಲ್ಲಿ ಇಂತಹ ಯಾವುದೇ ಒಂದು ಕಂಡೀಷನ್ಸ್ ಆಗಲಿ ಯಾವುದೇ ಆಗಲಿ ಇರೋದಿಲ್ಲ ಸರ್. ಯಾಕೆ ಅಂತಂದರೆ ಗ್ರಾಮೀಣದಲ್ಲಿ, ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯ ರೈತರುಗಳು ಸಣ್ಣ ಸಣ್ಣ, ತುಂಬ ಅತಿ ಸಣ್ಣ ರೈತರು ಅಥವಾ ಲ್ಯಾಂಡ್ಲೆಸ್ ಲೇಬರ್ ಅಂತ ನಾವು ಹೇಳ್ತೀವಿ. ಸೊ ಯಾಕೆಂದರೆ ನಾವು ಅವ್ರನ್ನ ಪ್ರಮೋಟ್ ಮಾಡಲಿಕ್ಕೆ ನಮಗೆ ಲ್ಯಾಂಡ್ಲೆಸ್ ಲೇಬರ್ ಮುಖ್ಯವಾಗಿರ್ತಾರೆ. ಸೊ ಯಾಕೆಂದರೆ ಅವರ ಮನೆಯ ಒಂದು ಸಂಸಾರದ ಹೊಣೆಯನ್ನು ಯುವಕರು ಹೊತ್ತು ಅದು ಯಾವ ರೀತಿ ಅವರು ಅವರ ಮನೆಗೆ ಆದಾಯವನ್ನು ತರಬೇಕು ಅನ್ನೋದ್ರ ಮೇಲೆ ಇರ್ತದೆ. ಆದ್ದರಿಂದ ನಾವು ಈ ಯಾವುದೇ ಒಂದು ಕಂಡೀಷನನ್ನು ಯುವಕರಿಗೆ ನಾವು ವಿಧಿಸೋದಿಲ್ಲ ಸರ್. ಜೇನು ಸಾಕಾಣಿಕೆ ಬಿಟ್ಟು ಮತ್ತೇನು? ಜೇನು ಸಾಕಾಣಿಕೆ ಬಿಟ್ಟು ನಮಗೆ ನಾವು ಈ ಸಮಗ್ರ ಕೃಷಿ ಪದ್ಧತಿಗಳನ್ನು ತಗೊಂಡ್ರೆ ಕೃಷಿಯನ್ನು ಹೊರತುಪಡಿಸಿ ಯಾವ ಅತಿ ಪ್ರಮುಖವಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಸೂಕ್ತ ಅನ್ನೋದನ್ನು ಅರಿವು ಮಾಡಿಕೊಂಡು ಈಗ ಜೇನು ಒಂದಾಯಿತು. ಈಗ ಮುಂದಿನದಂತಂತಂದರೆ ನಾವು ಕೋಳಿ ಸಾಗಣೆ, ಕೋಳಿ ಸಾಗಣೆ ಅಂತಂದರೆ ಈಗ ದೊಡ್ಡ ದೊಡ್ಡ ಮಟ್ಟದ ಕೋಳಿ ಸಾಗಾಣಿಕೆಗಳನ್ನು ಮಾಡಬೇಕು ಅಂತಂದರೆ ನಮಗೆ ಅಧಿಕವಾಗಿ ಬಂಡವಾಳ ಬೇಕು. ಸೊ ಆ ಒಂದು ಬಂಡವಾಳ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಿ ಸಣ್ಣ ಸಣ್ಣ ರೈತರು ಅಥವಾ ಜಮೀನು ಇಲ್ಲದೆ ಇಂಥ ರೈತರುಗಳನ್ನು ನಾವು ಗುರುತು ಮಾಡಿ ಅವರಿಗೆ ಒಲವನ್ನು ಹೆಚ್ಚಿಸಿ ಈ ಕೋಳಿ ತರಬೇತಿ, ಅದರಲ್ಲೂ ಮನೆಯಂಗಳ, ನಾವು ಬ್ಯಾಕ್ ಯಾರ್ಡ್ ಪೋಲ್ಟ್ರಿ ಅಂತ ಏನು ಹೇಳ್ತೀವಿ, ಮನೆಯಂಗಳದಲ್ಲಿ ಇರುವಷ್ಟು ಜಾಗದಲ್ಲಿ 100 ಕೋಳಿಗಳನ್ನು, 100 ಅಥವಾ ಅದಕ್ಕಿಂತ ಹೆಚ್ಚು ಕಡಿಮೆ ಕೋಳಿಗಳನ್ನು ಬೆಳೆಯೋದು, ಸಾಕೋದು, ಸಾಕಿ ಅದರಿಂದ ಬಂದಂತಹ ಆದಾಯದಿಂದ ಅವರ ಒಂದು ಕಸುಬು, ಉಪಕಸುಬು ಏನಿದೆ ಅದನ್ನು ಇನ್ನು ಮುಂದಿನ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಉತ್ತೇಜನವನ್ನು ಮಾಡ್ತೀವಿ ಸರ್. ಸೊ ಅದರಲ್ಲೂ ನಾವು ಈ ಕೋಳಿ ತರಬೇತಿ, ಕೋಳಿ ಸಾಗಾಣಿಕೆ ತರಬೇತಿಯಲ್ಲಿ ಹೆಚ್ಚಿನದಾಗಿ ನಾಟಿ ಕೋಳಿ ಸಾಗಾಣಿಕೆ ಬಗ್ಗೆ ಹೆಚ್ಚಿನ ಒಲವನ್ನು ತೋರ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದರೆ ಈ ಕೋಳಿ ಸಾಗಾಣಿಕೆ ಕಂಪೇರ್ ಮಾಡಿದರೆ ನಾಟಿ ಕೋಳಿಗಳಿಗೆ ಅಧಿಕವಾದ ಬೆಲೆ ಇದೆ, ತುಂಬ ಡಿಮ್ಯಾಂಡ್ ಇದೆ. ಸೊ ಅದಕ್ಕಾಗಿ ನಾವು ಈ ನಾಟಿ ಕೋಳಿ ಸಾಗಾಣಿಕೆ ಬಗ್ಗೆ ಹೆಚ್ಚಿನ ಒಂದು ತರಬೇತಿಗಳನ್ನು ನೀಡ್ತಾ ಇದ್ದೀವಿ. ಅದರಲ್ಲೂ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಬಂಡಲ್ ಅಂತ ಏನಿದೆ, ಸೊ ಅಲ್ಲಿ ಕೆಲವಾರು ರೈತರುಗಳಿಗೆ ನಾವು ಸೊಸೈಟಿಗಳ ಮೂಲಕ ತರಬೇತಿಗಳನ್ನು ನೀಡಿದ್ದೀವಿ. ತರಬೇತಿಗಳನ್ನು ನೀಡಿದ ತದನಂತರ ನಾವು ನಮ್ಮ ಲೀಡ್ ಬ್ಯಾಂಕ್ಗಳಾದಂತಹ ನಬಾರ್ಡ್ ಆಗಿರ್ಬೋದು, ಸೊಸೈಟಿಗಳಾಗಿರ್ಬೋದು ಅಥವಾ ಬೇರೆ ನಮ್ಮ ಅಗ್ರಿಕಲ್ಚರ್ ಬ್ಯಾಂಕ್ಗಳಾಗಿರ್ಬೋದು ಅವ್ರಗಳನ್ನು ಸಂಪರ್ಕ ಮಾಡಿ ರೈತರುಗಳನ್ನ ಅಲ್ಲಿಗೆ ಕರೆದುಕೊಂಡು ಹೋಗಿ ಅವರಿಗೆ ಗೈಡೆನ್ಸ್ ಅನ್ನು ಮಾಡಿ ಸೊ ಅಲ್ಲಿಂದ ಅವರಿಗೆ ಸಾಲ ಸೌಲಭ್ಯ ಸಿಗುವ ರೀತಿಯಲ್ಲೂ ಸಹ ನಾವು ಕೆಲಸ ಮಾಡಿದ್ದೀವಿ. ಸೊ ಇದರ ಪರಿಣಾಮ ಇವತ್ತು ಬಂಡಲ್ ಘಾಟ್ ನಾಟಿ ಕೋಳಿ ಅನ್ನುವ ಒಂದು ಹೆಸರಲ್ಲಿ ರೈತರೆಲ್ಲ ಸೇರಿ ಒಂದು ಸೊಸೈಟಿಯನ್ನು ಸಹ ಮಾಡಿಕೊಂಡು ಸೊ ಇಡೀ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅಲ್ಲದೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಗೆ ನಾಟಿ ಕೋಳಿಗಳನ್ನು, ಮೊಟ್ಟೆಗಳಾಗಿರ್ಬೋದು, ಅದರ ಮಾಂಸದ ಕೋಳಿಗಳಾಗಿರ್ಬೋದು, ಅವುಗಳನ್ನು ಬೇರೆ ಬೇರೆ ಕಡೆಗೆ ಸಾಗಿಸ್ತಾ ಇದ್ದಾರೆ ಈಗ. ಸೊ ಈ ಸೊಸೈಟಿ ಮೂಲಕ ಅವರದೇ ಸೊಸೈಟಿ, ಯಾಕೆಂದರೆ ರೈತರುಗಳ ಗುಂಪುಗಳನ್ನು ಮಾಡಿಕೊಂಡು ಅವರೇ ಸೊಸೈಟಿಯನ್ನು ಮಾಡಿಕೊಂಡು ಅದರಲ್ಲಿ ಅವರನ್ನೇ ಒಬ್ಬರು ಅಧ್ಯಕ್ಷರನ್ನಾಗಿ ಮಾಡಿಕೊಂಡು ಈ ಎಲ್ಲ ರೈತರು ಒಳಗೂಡಿ ಈ ಒಂದು ಬಂಡಲ್ ನಾಟಿ ಕೋಳಿ ಅನ್ನೋ ಒಂದು ಹೆಸರಿನ ಮೇಲೆ ಬೇರೆ ಬೇರೆ ಕಡೆಗೆ ಮೊಟ್ಟೆಗಳನ್ನು ಇವತ್ತು ಕಳಿಸ್ಕೊಡ್ತಾ ಇದೆ ಸರ್. ಆರ್ಥಿಕ ಬದುಕು ಒಂದು ಸ್ವಲ್ಪ ಸುಧಾರಣೆ ಆಗಿದೆ ಈಗ ಅಲ್ಲ? ಆರ್ಥಿಕ ಬದಲಾವಣೆಗಳನ್ನು ನಾವು ತುಂಬ ಗಮನಿಸಿದ್ದೀವಿ ಸರ್. ರೈತರುಗಳು ಈ ಒಂದು ಕೋಳಿ ಸಾಗಾಣಿಕೆಯಿಂದ ತುಂಬ ಉತ್ತೇಜನವಾಗಿದ್ದಾರೆ. ಬೇರೆ ಬೇರೆ ರೈತರುಗಳು ಸಹ, ಅವರು ಸಹ ಸಣ್ಣ ಮಟ್ಟದಲ್ಲಿ ಮಾಡಲಿಕ್ಕೆ ಇವತ್ತು ಮುಂದೆ ಬರ್ತಾ ಇದ್ದಾರೆ. ಸೊ ಯಾಕೆ ಅಂತ ಹೇಳಿದರೆ ಒಬ್ಬ ರೈತ ಒಂದು 100 ಕೋಳಿಯನ್ನು ಸಾಕಿ ಅದರಿಂದ 1,000 ರೂಪಾಯಿಯನ್ನು ಅಧಿಕವಾಗಿ ಅವರ ಮನೆ ಆದಾಯ ಹೆಚ್ಚಿಸಿಕೊಂಡು ಅವನ ಒಂದು ಆರ್ಥಿಕ ಪರಿಸ್ಥಿತಿ ಏನಿದೆ ಅದನ್ನು ಉತ್ತಮಪಡಿಸ್ಕೊತಾ ಹೋಗ್ತಿರ್ತಾನೆ. ಸೊ ಅದನ್ನು ನೋಡಿ ಆದರೂ ಬೇರೆಯವರು ಈ ಒಂದು ನಾಟಿ ಕೋಳಿಯನ್ನು ಸಾಗಾಣಿಕೆ ಬಗ್ಗೆ ಹೆಚ್ಚಿನ ಒಲವನ್ನು ತೋರಿ ಅಧಿಕವಾಗಿ ದುಡ್ಡನ್ನು ಮಾಡ್ತಾ ಇದ್ದಾರೆ ಸರ್. ಅವರಿಗೆ ಪ್ರಾರಂಭ ಹಂತದಲ್ಲಿ ಆರ್ಥಿಕ ಸಹಾಯ ಆಗಿರ್ಬೋದು, ಸಾಲ ಸೌಲಭ್ಯ ಆಗಿರ್ಬೋದು, ಇಂಥದ್ದು ಏನಾದರೂ ಬೇಕಾದರೆ? ಖಂಡಿತ ಸರ್. ಯಾಕೆಂತಂದರೆ ನಾವು ತರಬೇತಿ ಅಷ್ಟೇ ಕೊಟ್ಟರೆ ಸಾಲದು, ಸೊ ನಾವು ಈ ನಿಟ್ಟಿನಲ್ಲಿ ಮುಂದೆ ನಿಂತು ಬ್ಯಾಂಕ್ ಕಡೆಯಿಂದ ಲೋನ್ಗಳನ್ನು ಸಾಲ ಸೌಲಭ್ಯಗಳನ್ನು ಅತಿ ಕಡಿಮೆ ಬಡ್ಡಿ ದರದಲ್ಲಿ ಕೊಡುವಂತೆ ಮಾಡಿದ್ದೇವೆ ಸರ್. ಅವರು ಸಹ ಸಾಲ ಸೌಲಭ್ಯಗಳನ್ನು ತಗೊಂಡು ಅದನ್ನು ತುಂಬ ಒಂದು ಉತ್ತೇಜನಕ ರೀತಿಯಲ್ಲಿ ಬಳಕೆ ಮಾಡಿಕೊಂಡು ಇವತ್ತು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಇದು ಮತ್ತೆ ಸ್ವಸಹಾಯ ಸಂಘಗಳು ಅಥವಾ ಯುವಕರ ಗುಂಪು ರೈತರ ಗುಂಪು ಹಂಗೇನು ಮಾಡ್ಕೊಳ್ಳಿಕ್ಕೆ ಹೇಳ್ತಿರೋ? ಈಗ ನಾವು ಎಲ್ಲ ಕಡೆಯಿಂದನು ಸೊಸೈಟಿಗಳನ್ನು ಮಾಡುವ ಒಂದು ರೀತಿಯಲ್ಲಿ ಸೊಸೈಟಿಯ ಮೆಂಬರ್ಶಿಪ್ ಅನ್ನು ತಗೊಳ್ಳಿಕ್ಕೆ ಎಲ್ಲರಿಗೂ ನಾವು ಉತ್ತೇಜನವನ್ನು ನೀಡ್ತಾ ಇದ್ದೀವಿ. ಯಾಕೆಂತಂದ್ರೆ ಸೊಸೈಟಿ ಮೂಲಕಗಳಾದರೆ ನಮಗೆ ಹೆಚ್ಚಿನ ಒಂದು ಆದಾಯ ಬರೋ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾರೆ. ಸೊ ಅದರ ಸಣ್ಣ ಸಣ್ಣ ಗುಂಪುಗಳಾಗಿ ಮಾಡಿಕೊಂಡು ಹೆಚ್ಚಿನ ಹಣವನ್ನು ವ್ಯಯ ಮಾಡೋದ್ರ ಬದಲು ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಸೊಸೈಟಿಯನ್ನು ಮಾಡಿ ಸೊಸೈಟಿ ಮೂಲಕ ವ್ಯವಹರಿಸೋದ್ರಿಂದ ರೈತರಿಗೆ ಅಧಿಕವಾದ ಒಂದು ಲಾಭ ಗಳಿಸುವಲ್ಲಿ ಯಶಸ್ವಿ ಆಗ್ಬೋದು ಅಂತ ನಾವು ತಿಳ್ಕೊಂಡಿದ್ದೀವಿ ಸರ್. ಮತ್ತೆ ಈ ಕುರಿತು ಏನು ಹೇಳ್ತೀರಿ ಯುವಕರಿಗೆ ಅಥವಾ ಇಂಥ ಒಂದು ಕಾರ್ಯಕ್ರಮಗಳು ನಿರಂತರವಾಗಿರ್ತವೋ ಹೇಗೆ, ಮತ್ತೆ ವರ್ಷದ ಎಲ್ಲ ಕಾಲದಲ್ಲಿ ಹಿಂಗೆ ಇರುತ್ತೆ? ಸರ್, ವರ್ಷದ ಎಲ್ಲ ಕಾಲದಲ್ಲೂ ಸಹ ನಮಗೆ ಇದೇ ರೀತಿಯಾಗಿ ನಾವು ಬೇರೆ ಬೇರೆ ಒಂದು ವ್ಯಾಯಾಮಗಳಲ್ಲಿ, ಈಗ ನಾಟಿ ಕೋಳಿ ಒಂದಾಯಿತು, ನಾವು ಸಾವಯವ ಕೃಷಿಗೆ ಉತ್ತೇಜನ ಕೊಡುವ ರೀತಿಯಲ್ಲಿ ಸಾವಯವ ಕೃಷಿಗೆ ಉತ್ತೇಜನ ಕೊಡುವಂತಹ ಬೀಜಾಮೃತ ಪ್ರಿಪ್ರೇಷನ್ ಆಗಿರ್ಬೋದು, ಪಂಚಾಮೃತ ಪ್ರಿಪ್ರೇಷನ್ ಆಗಿರ್ಬೋದು, ಎರೆಹುಳು ಗೊಬ್ಬರ ಆಗಿರ್ಬೋದು, ಸೊ ಇಂತಹ ಉತ್ತಮ ರೀತಿಯ ಗೊಬ್ಬರಗಳನ್ನು ತಯಾರು ಮಾಡಿಕೊಳ್ಳುವ ಒಂದು ಉತ್ತೇಜನಕಾರಿಯಾದಂತಹ ತರಬೇತಿಗಳನ್ನು ಸಹ ನಾವು ಹಳ್ಳಿಯ ಯುವಕರಿಗೆ ಕೊಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಕೇಂದ್ರ ಸರ್ಕಾರದ ಒಂದು ಅತಿ ಉತ್ತಮವಾದಂತಹ ರೈತರಿಗೆ ಒಲವನ್ನು ತೋರುವಂತಹ ಒಂದು ಕಾರ್ಯಕ್ರಮವನ್ನು ಸಹ ನಾವು ಮಾಡ್ತಾ ಇದ್ದೀವಿ ಸರ್. ಅದನ್ನು ಆರ್ಯ ಅಂತ ನಾವು ಹೇಳ್ತೀವಿ, ಅಂದರೆ ಅಟ್ರಾಕ್ಟಿಂಗ್ ದ ರೂರಲ್ ಯೂತ್ ಇನ್ ಅಗ್ರಿಕಲ್ಚರ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಅದರಲ್ಲಿ ಹಳ್ಳಿಯ ಯುವಕರನ್ನು ಕೃಷಿಯತ್ತ ಸೆಳೆಯುವುದು ಮತ್ತು ಕೃಷಿಯಲ್ಲಿ ಉಳಿಸಿಕೊಳ್ಳುವ ಒಂದು ಕಾರ್ಯಕ್ರಮ. ಇದು ನಮ್ಮ ಕೇಂದ್ರ ಸರ್ಕಾರದ ಅತಿ ಒಂದು ದೊಡ್ಡ ಉತ್ತಮವಾದ ಒಂದು ಯೋಜನೆ. ಇದರಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಇದು ಲಭಿಸಿದೆ. ಸೊ ಅದರಲ್ಲಿ ಕರ್ನಾಟಕದಲ್ಲಿ 2 KV ಈ ಒಂದು ಕಾರ್ಯಕ್ರಮ ನಡೀತಾ ಇದೆ, ಒಂದು ನಮ್ಮ ಉತ್ತರ ಕನ್ನಡ ಜಿಲ್ಲೆ, ಮತ್ತೊಂದು ಬೆಂಗಳೂರು ರೂರಲ್ ಆ ಜಿಲ್ಲೆ. ಸೊ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮಾಡುವಂತಹ ಒಂದು ಕೆಲಸಗಳಾದರೆ ಆಡು ಸಾಗಾಣಿಕೆಗಾಗಿರ್ಬೋದು, ವ್ಯಾಲ್ಯೂ ಅಡಿಷನ್ಸ್ ಅಂದರೆ ಮೌಲ್ಯವರ್ಧನೆ, ಮತ್ತು ತೋಟಪಟ್ಟಿ ಬೆಳೆಗಳ ನರ್ಸರಿ, ಈ ಮೂರು ಒಂದು ಕಾರ್ಯಕ್ರಮಗಳು ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಸ್ಯಾಂಕ್ಷನ್ ಆಗಿ ಬಂದಿದೆ, ಅಪ್ರೂವ್ ಆಗಿದೆ. ಸೊ ನಾವು ಇದರ ಬಗ್ಗೆ ನಾವು 2 ವರ್ಷಗಳಿಂದ ಈ ಕಾರ್ಯಕ್ರಮಗಳನ್ನು ಹಳ್ಳಿಯ ಯುವಕರಿಗೆ ತಲುಪಿಸುವಂಥ ಕಾರ್ಯಕ್ರಮಗಳನ್ನು ಸಹ ನಾವು ಮಾಡ್ತಾ ಇದ್ದೀವಿ. ಈಗ ನಾವು ಆಡು ಸಾಗಾಣಿಕೆಗಾದರೆ ಆಡು ಸಾಗಾಣಿಕೆಗೆ ತರಬೇತಿಗಳನ್ನು ನೀಡ್ತೀವಿ. ಆಡು ಸಾಗಾಣಿಕೆ ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಅದರಿಂದ ಲಾಭ ಏನು, ನಷ್ಟ ಏನು, ಎಲ್ಲದ್ರ ಬಗ್ಗೆನೂ ಸಹ ನಾವು ಹಳ್ಳಿಯ ಯುವಕರಿಗೆ ತಿಳಿ ಹೇಳಿ ಅವರಿಗೆ ಗುಂಪುಗಳನ್ನು ಮಾಡ್ತೀವಿ. ಗುಂಪುಗಳನ್ನು ಮಾಡಿ 5 ಜನದ ಗುಂಪು ಮಾಡಿ 10 ಆಡುಗಳನ್ನು ಅವರಿಗೆ ಕೊಡ್ತಾ ಇದ್ದೀವಿ. ಒಬ್ಬೊಬ್ಬರಿಗೆ 2 ಬರೋ ರೀತಿ ನಾವು ಒಟ್ಟಿಗೆ ಆದರೂ ಮಾಡ್ಬೋದು, ಸಪ್ರೇಟ್ ಆಗಾದರೂ ಮಾಡ್ಬೋದು. ಒಟ್ಟಿಗೆ ಮಾಡೋದ್ರಿಂದ ಅಧಿಕ ಲಾಭ ಗಳಿಸಬಹುದು ಅಂತ ಮನವೊಲಿಸಿ ಅವರು ಒಟ್ಟಿಗೆ ಅಥವಾ 5 ಜನ ಸೇರಿ ಒಂದು ಕೊಟ್ಟಿಗೆಯಲ್ಲಿ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಸಹ ನಾವು ಈ 2 ವರ್ಷಗಳಿಂದ ಮಾಡಿದ್ದೀವಿ. 2 ವರ್ಷಗಳ ಒಂದು ನಾವು ಉತ್ತೇಜನಕಾದ ರೀತಿಯನ್ನು ನೋಡಬೇಕು ಅಂತಂದರೆ ತುಂಬ ಬೆಳವಣಿಗೆಯಾಗಿದೆ. ಹಳ್ಳಿನಲ್ಲೂ ಸಹ ಅವರನ್ನು ನೋಡಿ ಬೇರೆಯ ಯುವಕರು ಸಹ ಈ ಒಂದು ಆಡು ಸಾಗಾಣಿಕೆಯನ್ನು ಶುರು ಮಾಡಿದ್ದಾರೆ. ಯಾಕೆಂತಂದರೆ ಇದರಲ್ಲಿ ಇರುವಂಥ ಲಾಭ ತುಂಬ ಲಾಭದಾಯಕ ನಮಗೆ. 1 ವರ್ಷದಲ್ಲಿ ಇಲ್ಲ ಅಂದ್ರೆ ಅದು 2 ಮರಿ ಆಗ್ತದೆ, 2 ಸಲ ಆಗ್ತದೆ. ಸೊ ಹಂಗಾಗಿ ನಾವು ಎಷ್ಟು ಹಣವನ್ನು ಕೊಟ್ಟಿರ್ತೀವೋ ಅದರ 4 ಪಟ್ಟು ನಾವು ಹಣವನ್ನು 1 ವರ್ಷದಲ್ಲಿ ಪಡೆಯುವಂಥ ಒಂದು ಮಾರ್ಗ ಇದೆ. ಸೊ ಅದರಿಂದ ನಾವು ಆಡು ಸಾಗಾಣಿಕೆ ಬಗ್ಗೆ ಕೊಟ್ಟಿದ್ದೀವಿ. ಹಾಗೆ ಮೌಲ್ಯವರ್ಧನೆ ಉತ್ತರ ಕನ್ನಡ ಜಿಲ್ಲೆಗೆ ಏಳಿ ಮಾಡಿಸಿದಂಥ ಒಂದು ಕೃಷಿಯೇತರ ಚಟುವಟಿಕೆಗಳ ಉಪಕಸಬು. ಸೊ ಇದು ಅದರಲ್ಲೂ ಮಹಿಳೆಯರಿಗೆ ಅತಿ ಹೆಚ್ಚಿನ ಉತ್ತೇಜನ ಕೊಡುವಂಥ ಒಂದು ಮೌಲ್ಯವರ್ಧನೆಯ ಒಂದು ತರಬೇತಿ. ಸೊ ಅದರಲ್ಲೂ ಈ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಿಗುವಂಥ ಸಾವಯವ ವಸ್ತುಗಳು, ಅದರಲ್ಲೂ ಸಾವಯವ ಪದಾರ್ಥಗಳು ಆಗಿ ನಮಗೆ ಅಲಸ ಆಗಿರ್ಬೋದು, ಕೋಕಮ್ ಆಗಿರ್ಬೋದು, ಬೆಟ್ಟದ ನಲ್ಲಿ ಆಗಿರ್ಬೋದು, ಸೊ ಇಂಥವುಗಳ ಮೌಲ್ಯವರ್ಧನೆಗೆ ಹೆಚ್ಚಿನ ಒಲವನ್ನು ಕೊಟ್ಟಿದ್ದೀವಿ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ನಾವು ಬಾಳೆಕಾಯಿ ಉಡಿ ಅಂತ ನಾವು ಏನು ಹೇಳ್ತೀವೋ ಬಕಾಹು ಅನ್ನೋ ಒಂದು ಪದ ಇವತ್ತು ನಮ್ಮ ಇಡೀ ಇಂಡಿಯಾದಲ್ಲೇ ನೆಲೆದಾಡ್ತಾ ಇದೆ. ಇದು ಎಲ್ಲ ರೈತ ಮಹಿಳೆಯರು ಇದನ್ನು ಒಪ್ಪಿಕೊಂಡು ಮಾಡ್ತಾ ಇದ್ದಾರೆ. ಸೊ ಇದರ ಬಗ್ಗೆ ನಾವು ಹೆಚ್ಚಿನ ತರಬೇತಿಗಳನ್ನು ಕೊಟ್ಟು 2 ವರ್ಷಗಳಿಂದ ಕೊಡ್ತಾ ಇದ್ದೀವಿ. ಅದರಲ್ಲೂ ಈ ಒಂದು ಹೆಣ್ಣು ಮಕ್ಕಳಿಗೆ ಈ ತರಬೇತಿಯನ್ನು ಕೊಟ್ಟಿರೋದ್ರಿಂದ ಹೆಣ್ಣು ಮಕ್ಕಳು ಕೆಲವು ನಮ್ಮ ಇಲ್ಲಿ ಹೆಣ್ಣು ಮಕ್ಕಳುಗಳು ಅದರಿಂದ ಉತ್ಪನ್ನಗಳನ್ನು ಮಾಡಿ ಬೇರೆ ಬೇರೆ ಕಡೆಗೆ ಕಳಿಸ್ತಾ ಇದ್ದಾರೆ, ಮತ್ತು ಇದನ್ನು ಎಕ್ಸ್ಪೋರ್ಟ್ ಮಾಡುವ ಒಂದು ರೀತಿಯೂ ಸಹ ಇಲ್ಲಿ ಈ ಒಂದು ಬಕಾಹೂಡಿಯ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಸೊ ಅದರಿಂದ ಇಂಥ ಮೌಲ್ಯವರ್ಧನೆ ಕಡೆಗೆ ಹೆಚ್ಚಿನ ಒಲವನ್ನು ನಾವು ಕೊಡುವ ರೀತಿಯಲ್ಲಿ ನಮ್ಮ ಯುವ ಮಹಿಳೆಯರನ್ನು ಪ್ರೋತ್ಸಾಹ ಮಾಡ್ತಾ ಬಂದಿದ್ದೀವಿ ಸರ್. ಅವರಿಗೆ ಆ ತಕ್ಷಣಕ್ಕೆ ಏನು ಬೇಕು, ಸಣ್ಣ ಪುಟ್ಟ ಮೆಟೀರಿಯಲ್ಸ್, ಅದಕ್ಕೆ ಒಣಗಿಸೋದಾಗಿರ್ಬೋದು, ಅದರ ಹಚ್ಚಾಗಿರ್ಬೋದು, ಮತ್ತು ಅದನ್ನು ಪುಡಿ ಮಾಡುವಂಥದ್ದಾಗಿರ್ಬೋದು, ಇಂಥ ಸಣ್ಣ ಪುಟ್ಟ ವಸ್ತುಗಳನ್ನು ನಾವು ಅವರಿಗೆ ಸರ್ಕಾರದ ಕಡೆಯಿಂದ ಫ್ರೀಯಾಗಿ ಅವರಿಗೆ ಕೊಟ್ಟಿದ್ದೀವಿ. ಕೊಟ್ಟು ನಾವು ಅವರನ್ನು ಉತ್ತೇಜನಕಾರಿಯಾಗಿ ಮಾಡ್ತಾ ಇದ್ದೀವಿ ಸರ್. ಒಟ್ಟಾರೆ ಏನು ಹೇಳ್ತೀರಿ ಡಾಕ್ಟರ್ ಮಂಜು ಅವರು? ಸೊ ಒಟ್ಟಾರೆಯಲ್ಲಿ ಹೇಳಬೇಕಂತಂದರೆ ನಮಗೆ ಮನಸ್ಸಿನಲ್ಲಿ ಇರಬೇಕು ಅವರ ಆದಾಯವನ್ನು ನಾವು ಹೆಚ್ಚಿನ ರೀತಿಯಲ್ಲಿ ದ್ವಿಗುಣಗೊಳಿಸ್ಕೋಬೇಕು ಅಂತ. ನಾವು ಕೃಷಿಯನ್ನು ಮಾತ್ರ ಮಾಡ್ತಾ ಇದ್ರೆ ಸಾಲದು, ಸಮಗ್ರ ಕೃಷಿ ಪದ್ಧತಿಗಳನ್ನು ಅಳವಡಿಸ್ಕೋಬೇಕು. ಸಮಗ್ರ ಕೃಷಿ ಪದ್ಧತಿಗಳು ಅಂತಂದರೆ ಕೃಷಿಯನ್ನು ಮಾಡುವುದು ಒಂದು ಮುಖ್ಯವಾದ ಕಸಬು. ಸೊ ಅದರ ಜೊತೆಯಲ್ಲಿ ನಾವು ಅದರ ಉಪಕಸಬುಗಳಾದಂಥ ಬೇರೆ ಬೇರೆ ಆಯಾಮಗಳಲ್ಲಿ ನಾವು ಆಲೋಚನೆ ಮಾಡಬೇಕು. ಹೈನುಗಾರಿಕೆ ಆಗಿರ್ಬೋದು, ಕೋಳಿ ಸಾಗಣೆ ಆಗಿರ್ಬೋದು, ಜೇನ್ ಆಗಿರ್ಬೋದು, ಇಂತಹ ಮೌಲ್ಯವರ್ಧನೆಯ ಒಂದು ವಿಷಯ ಆಗಿರ್ಬೋದು, ಇಂಥವುಗಳನ್ನು ನಾವು ತುಂಬ ಆಲೋಚನೆ ಮಾಡಿ ಇಂಥವುಗಳನ್ನು ನಾವು ಅಳವಡಿಸ್ಕೊಂಡಲ್ಲಿ ನಮ್ಮ ಕುಟುಂಬದ ಆದಾಯ ದ್ವಿಗುಣಗೊಳ್ಳಬೇಕು ಅನ್ನೋ ಸರ್ಕಾರದ ಉದ್ದೇಶ ಏನಿದೆ ಅದು ಈಡೇರೋದ್ರಲ್ಲಿ ಯಾವುದೇ ಥರ ಸಂಶಯ ಇಲ್ಲ. ನಮ್ಮ ಸ್ವಂತ ಬಲದ ಮೇಲೆ ನಾವು ಕೃಷಿಯನ್ನು ಸಹ ಮಾಡಬಹುದು, ಆದಾಯವನ್ನು ಸಹ ನಾವು ಹೆಚ್ಚಿಸ್ಕೋಬಹುದು. ಹೆಚ್ಚಿನದಾಗಿ ಕೃಷಿಯಲ್ಲಿ ಯುವಕರು ಯುವತಿಯರು ಮುಂದೆ ಬರೋದ್ರಿಂದ ನಮ್ಮ ಕೃಷಿಯನ್ನು ಉತ್ತುಂಗಕ್ಕೆ ಏರಿಸಬಹುದು ಅಂತ ನನ್ನ ಭಾವನೆ ಸರ್. ಒಳ್ಳೆಯದು ಡಾಕ್ಟರ್ ಮಂಜು ಅವರು ಇಷ್ಟೆಲ್ಲ ಕೆವಿಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರಿಗೆ ಅನೇಕ ರೀತಿಯ ತರಬೇತಿ ಕೊಡುವುದು ಮತ್ತು ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಏನೆಲ್ಲ ಸಾಧ್ಯ, ಆ ನಿಟ್ಟಿನೊಳಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಆಶಯವನ್ನು ನಿಮ್ಮ ಮೂಲಕ ಈಡೇರಿಸ್ತಾ ಇದ್ದಾರೆ. ನೀವು ಆ ಕಾರ್ಯಕ್ರಮವನ್ನು ಹೆಗಲ ಮೇಲೆ ಹೊತ್ಕೊಂಡು ಮಾಡ್ತಾ ಇದ್ದೀರಿ. ನಿಮಗೆ ಧನ್ಯವಾದ, ನಮಸ್ಕಾರ. ಧನ್ಯವಾದಗಳು ಸರ್. ಶಿರಸಿ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಮುಖ್ಯಸ್ಥರಾದ ಡಾ ಮಂಜು ಎಂಜೆ ಅವರೊಡನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಗ್ರಾಮೀಣ ಯುವಕರಿಗಾಗಿ ಹಮ್ಮಿಕೊಂಡ ಯೋಜನೆಗಳನ್ನು ಕೃಷಿ ವಿಜ್ಞಾನ ಕೇಂದ್ರ ಅನುಷ್ಠಾನಗೊಳಿಸುವ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಎಚ್ಬಿ ರಾಮಡಿಗೆ. गांवों के सरपंचों के लिए कोरोना वायरस COVID-19 से जुड़ी एक आवश्यक सूचना. दूसरे राज्यों और शहरों से वापस आए लोगों की पहचान कर उनकी सूची बनाएं. उनको COVID-19 से बचने के तरीके, उसके लक्षण और इलाज के बारे में बताएं. क्वारंटीन करने से पहले उन्हें बताएं कि उनके और उनके परिवार के हित के लिए है. विश्वास दिलाएं कि डरने की कोई बात नहीं है. जिन्हें बुखार, खांसी या सांस की तकलीफ हो रही हो उनके साथ कोई भेदभाव न करें. COVID-19 से बचाव जिम्मेदारी है आपकी और हमारी. अधिक जानकारी के लिए अपने जिला मजिस्ट्रेट या मुख्य जिला चिकित्सा अधिकारी से संपर्क करें या भारत सरकार के हेल्पलाइन नंबर 1075 पर कॉल करें. केडीगा ಪಶು ಸಂಗೋಪನೆ ಕುರಿತು ಅರುಣ್ ಗೋಂಧಳಿ ಅವರೊಡನೆ ಸಂದರ್ಶನ. ಈಗ ನಮ್ಮ ಜೊತೆಯಲ್ಲಿ ಅರುಣ್ ಗೋಂಧಳಿ ಅವರಿದ್ದಾರೆ, ಹಳಿಯಾಳದವರು. ಇವರು ಪಶು ಸಂಗೋಪನೆಯಲ್ಲಿ ತೊಡಗಿಸಿಕೊಂಡಂತವರು, ಕೃಷಿ ಜೊತೆಗೆ ಮತ್ತೆ ಕಲಾವಿದರು ಕೂಡ. ಹೇಗೆ ಅವರು ಪಶು ಸಂಗೋಪನೆ ಮಾಡಿದ್ದಾರೆ ಅಂತೇಳಿ ಕೇಳೋಣ. ನಮಸ್ಕಾರ ಅರುಣ್. ನಮಸ್ಕಾರ ಸರ್. ಏನೇನು ಸಾಕಾಣಿಕೆ ಮಾಡ್ರಿ ಸರ್? ಸ್ಟಾರ್ಟಿಂಗ್ ನಾವು ನಿರುದ್ಯೋಗಿಯಾಗಿದ್ದೆ ಸುಮಾರು ವರ್ಷಗಳಿಂದ, ಮತ್ತೇನಾದ್ರು ಮಾಡ್ಬೇಕಂತೇಳಿ ಮನೆಯಲ್ಲಿ ಒಂದು ಕುರಿ ತಗೊಂಬಂದಿದ್ದೆ ನಾನು. ಒಂದೇ ಕುರಿ, ಅದನ್ನು ಬಡತನ, ಅದರಲ್ಲಿ ಸಾಕಷ್ಟು ನಾನು ಕುರಿ ತಗೊಳ್ಳಿಕ್ಕೆ ಆಗಲಿಲ್ಲ. ಒಂದೇ ಒಂದು ಕುರಿ ತಗೊಂಡ ಕೂಡಲೇ ಸುಮಾರು ಒಂದು 2 ಮರಿ ಹಾಕಿಬಿಡ್ತು ಒಮ್ಮಿಗ್ಲೇನೆ. 2 ಮರಿ ಅದ್ರ ಸ್ವಲ್ಪ ಬರ್ತಾ ಬರ್ತಾ ಸುಮಾರು ಅವು ಮರಿ ಹಾಕು, ಈ ದೊಡ್ಡ ಕುರಿನೂ ಒಂದು ಮತ್ತೆ 3 ಮರಿ ಹಾಕ್ತು, ಆಮೇಲೆ ಇದು ಒಂದೊಂದು ಒಂದೊಂದು ಹಾಕು. ಹೀಗಾಗಿ 3+5 8 ಆಗ್ಬಿಟ್ಟಿದ್ವಿ. 8 ಆಗ್ಬಿಟ್ಟು ಆಮೇಲೆ ಅವೆಲ್ಲ ನಾನೇ ನಾನು ಇದರಲ್ಲಿ IT ಆಗಿದ್ದೆ. IT ಆಗಿದ್ದ ಕಾರಣ ಮುಂದೆ ಜಾಬ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಕುರಿ ಸಾಕಾಣಿಕೆ ಮಾಡಿ 8 ಕುರಿಗಳಾಗ್ಬಿಟ್ಟು ನಾವೇ ಅದರ ಜೊತೆನೆ ಹೋಗ್ತಿದ್ದೆ ಸರ್ ಕುರಿ ಕಾಯ್ಲಿಕ್ಕೆ. ಸುಮಾರು 2-3 ವರ್ಷ ನಾನು ಕುರಿ ಕಾದೆ. ಅದು ಒಂದು ಹೋಗಿ ಕಡಿಮೆ ಒಂದು 30-35 ಕುರಿಗಳಾಗ್ಬಿಟ್ಟು ಸರ್. ಒಂದೇ ಕುರಿ ತಗೊಂಡಿದ್ದೆ ನಾನು, ದೊಡ್ಡ ಕುರಿ. ಎಷ್ಟು ವರ್ಷ ಬೇಕಾಯ್ತು? 35 ಸರ್. 3 ವರ್ಷ ಒಳಗೆ ಸುಮಾರು 32-35 ಕುರಿಗಳಾಗ್ಬಿಟ್ಟು. ಯಾಕಂದ್ರೆ ಸರ್ ಅದು 6 ತಿಂಗಳ ಪೀಕ್ ಇದು ಕುರಿಗಳದು. ಈ ಆಡ್ ಅಂತಾರಲ್ಲ ಸರ್, 6 ತಿಂಗಳ ಪೀಕ್ ಇದು. 6 ತಿಂಗಳಲ್ಲಿ ಒಂದೊಂದು 2-3 ಹಾಕುವಂತ ನಮ್ಮ ಆಡಿದ್ದು ನನ್ನ ಹತ್ರ. ಈಗ ನೀವು ಹೇಳಿದ ಆಡ್ ಕುರಿ ಅಂದ್ರೆ ಇದು ಅದು ಬೇರೆ ಸರ್. ಆಡದ್ದು ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಕುರಿ ಸುಮ್ನೆ ತಗೊಂಡಿದ್ದೀನಿ ಸರ್. ಅದು ದೊಡ್ಡ ಮಾಡೋದು ಮಾರೋದು ಹಿಂಗ್ ಮಾಡಿದೆ ನಾನು. ಅದು ಸುಮಾರು ಲಿಮಿಟೆಡ್ ತಗೊಂಡಿದ್ದೆ, ಒಂದು 4-5 ತಗೊಂಡಿದ್ದೆ. ಆಗಿನ ಕಾಲದಲ್ಲಿ ಸುಮಾರು ಸರ್ ಅವಾಗೆ 1,000 ರೂಪಾಯಿ ಇತ್ತು ಸರ್ ಒಂದು ಆ ಕುರಿಗೆ. ಆಡಿಗೆ ಅದ್ರದ್ದು ರೇಟು ಸುಮಾರು 1,200 ಒಂದಿತ್ತು. ದೊಡ್ಡದಾಡು ಅದು 3 ಹಾಕ್ತಿತ್ತು ಸರ್. ಒಂದೊಂದು 4 ಹಾಕಿದ್ವಿ ಸರ್ ನನಗೆ, ನನ್ನ ಹತ್ರ. ಅದು ಆಡು 4 ಹಾಕೋದು ರೇರು, ಆದ್ರೆ ಒಂದು 4 ಹಾಕ್ಬಿಡ್ತು ಫಸ್ಟ್ ತಗೊಂಡಿದ್ ಕುರಿ ಸರ್ ಆಡು. ಹೀಗಾಗಿ 32-35 ಆದು ಸರ್. ಆಮೇಲೆ ನನ್ ಕಟ್ಲಿಕ್ಕೆ ಸಮಸ್ಯೆ ಆಗ್ಬಿಡ್ತು. ಸಮಸ್ಯೆ ಆಯ್ತು, ಕಡಿಕೆ ಜನರದು ಸ್ವಲ್ಪ ತಕರಾರು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅಪ್ಪ ಮನೆಯಲ್ಲಿ ನಾನು ಗಲ್ಲಿಯಲ್ಲಿ ಅದು ಸಾಕ್ತಿದ್ದೆ. ನಮ್ದು ಹೊಲನೂ ಇದ್ದಿದ್ದಿಲ್ಲ ಸರ್, ಮತ್ತೆ ಬಯಲು ಪ್ರದೇಶ ಅಂತ ಅದು ಏನು ಇದ್ದಿದ್ದಿಲ್ಲ ನಾನು ಕಟ್ಲಿಕ್ಕೆ. ಬಹಳ ದೊಡ್ಡ ಸಮಸ್ಯೆ ಆಯ್ತು. ಮನೆ ಹಿತ್ತಲ ಕಡೆನೆ ಒಂದು ಸಣ್ಣ ಜಾಗ ಇತ್ತು, ಅದಕ್ಕೆ ಒಂದು ಶೆಡ್ ಹೊಡೆದು ಸುಮಾರು 20-35 ಕುರಿ ಅದರಲ್ಲೇ ಹಾಕ್ತಿದ್ದೆ ನಾನು. ಮತ್ತೆ ನಾನೇ ಕುರಿ ಮೇಯ್ಸಿಕ್ಕೆ ಹೋಗ್ತಿದ್ದೆ. ಜನ ಎಲ್ಲ ನನಗೆ ಏನಪ್ಪ ಇಷ್ಟೆಲ್ಲ ಕಲ್ತಿದ್ದಾನೆ ಇವನು, ಮತ್ತೆ ಕುರಿ ಕಾಯ್ತಾನಲ್ಲ, ತಲೆಗಳಿದೆ ಇಲ್ಲಿ ಒಂದು, ಹೀಗೆಲ್ಲ ಅಂತಿದ್ರು. ಕಡೆಗೆ ಸುಮಾರು ವರ್ಷ ಮಾಡಿದೆ ಸರ್, ಒಂದು ಸುಮಾರು 8 ವರ್ಷ ಪಬ್ಲಿಷ್ ಮಾಡಿದೆ. ನನಗೂ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು, ಬರ್ತಾ ಬರ್ತಾ ವಯಸ್ಸಾಗ್ತಾ ಇತ್ತು, ವಯಸ್ಸು ಹಾಕೊಂತ ಬರ್ತು. ನನಗೆ 4 ಮಕ್ಕಳಿದ್ದಾವೆ, ಎಲ್ಲ ದೊಡ್ಡ ಎಜುಕೇಷನ್ ಸಲುವಾಗಿ ಅವ್ರದ್ದು, ಮತ್ತು ಮನೆ ನಡೆಸೋದು ಈ ಕುರಿಲಿಂದೆ. ಇಡೀ ದಿನ ನಾನು ಕುರಿ ಕಾಯ್ಲಿಕ್ಕೆ ಹೋಗ್ಬಿಡ್ತಿದ್ದೆ, ಸಮಸ್ಯೆ ಆಗ್ಬಿಡ್ತಿತ್ತು ನನಗೆ. ಹೀಗಾಗಿ ನಾನು ಆ ಕುರಿ ಜೊತೆನೆ ಒಂದು ಹಾಡುಗಳ ಹಾಡ್ಕೊಂತು ಅವೆಲ್ಲ ಮಾಡ್ತಿದ್ದೆ ಸರ್, ಅಭಿನಯ ಮಾಡ್ತಿದ್ದೆ, ನಾಟಕಗಳಲ್ಲಿ ಅಭಿನಯ ಮಾಡ್ತಿದ್ದೆ. ಹಾಡು ಹಾಡ್ಕೊಂತ ಅದು ನನ್ನ ಪ್ರೇರಣೆ ಆಗ್ಬಿಡ್ತು. ಖಾಲಿ ಇದ್ದಾಗೆ ಸುಮ್ಮನೆ ಗುನ್ಗುನ್ ಮಾಡ್ತಿದ್ದೆ, ಅದು ಹಾಡಿಗೆ ಒಂದು ಅನುಕೂಲ ಆಯ್ತು ನನಗೆ ಫ್ರೀ ಟೈಮ್ನಲ್ಲಿ ಸರ್. ಹೌದು ಸರ್. ಈಗ ಹಾಡು ಎಷ್ಟೋ ಜನ ಕಾಯ್ಲಿಕ್ಕೆ ಹೋಗ್ಬೇಕಾಗಿಲ್ಲ, ಮನೆಯಲ್ಲೇ ಕಟ್ಟಿ ಮೇಯಿಸ್ಬೋದು ಅವನ್ನ ಅಂತಾರೆ. ಅದು ಸರ್ ಒಂದು 10-15 ವರ್ಷದ ಹಿಂದಿನ ಸುದ್ದಿ, ಅವಾಗ ಈ ತರ ಇದ್ದಿದ್ದಿಲ್ಲ ಸರ್. ಈಗೆಲ್ಲ ಫಾರ್ಮ್ಸ್ ಎಲ್ಲ ಸರಳ ಆಗಿದಾವೆ, ಅಂತ ಕುರಿ ಆಡುಗಳು ಕುರಿಗಳು ಸಿಗ್ತಾವ ಸರ್, ಫಾರ್ಮ್ ಕುರಿ. ಈಗ ನಮ್ ಕಡೆ ಎಲ್ಲ ಅದಕ್ಕೆ ಬಹಳ ಇನ್ವೆಸ್ಟ್ಮೆಂಟ್ ಬೇಕು ಸರ್. ನಾನು ಮತ್ತೆ ರೀಸೆಂಟ್ಲಿ ಹೋಗಿ ಬಂದೆ ಸರ್, ಬಹಳಷ್ಟು ಕಡೆ ನಾನು ನೋಡಿ ಬಂದೆ ಫಾರ್ಮ್ ಮಾಡ್ಬೇಕಂತೇಳಿ. ನಂದೇ ಅನ್ನೋದು ಒಂದು ಸಣ್ಣ ಇಂಡಸ್ಟ್ರಿ ಮಾಡ್ಕೊಂಡಿದ್ದೀನಿ ಸರ್, ಕಾರ್ಪೆಂಟರ್ ಇಂಡಸ್ಟ್ರಿ. ಅಲ್ಲಿ 4 ಗುಂಟೆ ಜಾಗ ಇದೆ, 2 ಗುಂಟೆ ಜಾಗದಲ್ಲಿ ನಾನು ಒಂದು ಶೆಡ್ ಕಟ್ಕೊಂಡಿದ್ದೀನಿ, ಅಲ್ಲಿ ಕಾರ್ಪೆಂಟ್ರಿ ವರ್ಕ್ ಮಾಡ್ತಾ ಇದ್ದೀನಿ. ಪಕ್ಕದಲ್ಲಿ 2 ಗುಂಟೆ ಜಾಗ ಖಾಲಿ ಇತ್ತು, ಅದ್ರ ಸಲುವಾಗಿ ಆ ಕುರಿಗಳು ಸಾಕ್ಲಿಕ್ಕೆ ಒಂದು ಶೆಡ್ ಮಾಡ್ಬೇಕಂತ ಮಾಡಿದೆ. ಅದು ಇನ್ವೆಸ್ಟ್ಮೆಂಟ್ ಬರೀ ಶೆಡ್ ಕಟ್ಲಿಕ್ಕೆ 3-4 ಲಕ್ಷ ರೂಪಾಯಿ ಖರ್ಚು ಬರ್ತಾ ಇದೆ ಸರ್. ಹೀಗಾಗಿ ನಮ್ಮ ಕೈಲಿಂದ ಆಗ್ಲಿಲ್ಲ ಅಂತೇಳಿ ಮತ್ತೆ ಅದು ಡ್ರಾಪ್ ಮಾಡಿದ್ದೀನಿ ಸರ್. ಆದ್ರೂ ಈಗಾದ್ರೂ ನಮ್ಮ ಮನೆ ನಮ್ಮ ಕಾರ್ಪೆಂಟ್ರಿ ಶೆಡ್ ಹಿಂದ್ಗಡೆ ಇನ್ನೊಂದು ಶೆಡ್ ಕಟ್ಕೊಂಡಿದ್ದೀನಿ, ಅಲ್ಲಿ ಸುಮಾರು ಆಗಿನ ಕುರಿಗಳೆಲ್ಲ ಮಾರಿಬಿಟ್ಟಿದೆ ಸರ್. ಆ ಟೈಮ್ನಲ್ಲಿ ಸುಮಾರು 10-15 ವರ್ಷ ಕಾಯ್ದೆ ನಾನು, ಆಮೇಲೆ ಮಾರಿಬಿಟ್ಟೆ. ನನ್ಗೆ ಅಡಚಣೆ ಬಂದ ಕಾರಣ ಮಕ್ಕಳ ಎಜುಕೇಷನ್, ಆಮೇಲೆ ನಮ್ಮ ಸಂಸಾರ ನಡೆಸೋದು ಬಹಳ ಕಷ್ಟ ಆಗ್ತಿತ್ತು, ಕಟ್ಲಿಕ್ಕೆ ನನಗೆ ಬಹಳ ಪ್ರಾಬ್ಲಮ್ ಆಗ್ತಾ ಇತ್ತು ಸರ್. ಅದು ಒಂದೇ ಕಾರಣಕ್ಕೆ ನಾನು ಮಾರಿಬಿಟ್ಟೆ, ಅಷ್ಟು ಮಾರಿಬಿಟ್ಟೆ. ಮಾಡಿ ಮಾರಿ ಆಮೇಲೆ ಎಲ್ಲ ನಮ್ದು ಸಂಸಾರ ಖರ್ಚಿಗೂ ಮಕ್ಕಳ ಖರ್ಚಿಗೂ ಎಲ್ಲ ಅದೆಲ್ಲ ಖರ್ಚು ಮಾಡ್ಕೊಂಡ್ಬಿಟ್ಟೆ. ಆಮೇಲೆ ನಾನು ಬಡತನ ಪರಿಸ್ಥಿತಿಯಿಂದ ಒಂದು ಕಾರ್ಪೆಂಟರ್ ಹುದ್ದೆಗೆ ಬಂದೆ. ಒಂದು ಅದು ಸಾವಕಾಶ ಮಾಡ್ತಾ ಮಾಡ್ತಾ ಒಂದು ಲ್ಯಾಂಡ್ ತಗೊಂಡೆ, 4 ಇಂಡಸ್ಟ್ರಿಯಲ್ ಎಸ್ಟೇಟಲ್ಲಿ ಒಂದು 4 ಗುಂಟೆದು ಲ್ಯಾಂಡ್ ತಗೊಂಡೆ. ಅದರಲ್ಲಿ 2 ಗುಂಟೆ ನಾನು 2 ಗುಂಟೆ ಲ್ಯಾಂಡ್ ಅಲ್ಲಿ ನಾನು ಕಾರ್ಪೆಂಟರ್ ವರ್ಕ್ ಮಾಡ್ಕೊಂಡು 2 ಗುಂಟೆ ಅದ್ರ ಸಲುವಾಗಿ ತೆಗೆದು ಇನ್ನೂವರೆಗೂ ಇಟ್ಟಿದ್ದೀನಿ. ಅದು ಶೆಡ್ ಕಡ್ಲಿಕ್ಕೆ ಇನ್ನೂ ತಲುಪ ತ್ರಾಸೇನೆ ಇದೆ ಸರ್ ನನಗೆ. ಆದರೂ ಅದ್ರ ಹಿಂದ್ಗಡೆ ಶೆಡ್ ಒಂದು 10-15 ಕುರಿಗಳು ಇದಾವೆ, ಆಡುಗಳು ಇದಾವೆ, ಒಂದು 10-15 ಕುರಿಗಳು ಇದಾವೆ ಸರ್. ಕುರಿಗಳನ್ನು ಮಾಡ್ಕೊಂಡಿದ್ದೀನಿ. ಅದು ಸುಮಾರು 6-9 ಇಟ್ಕೊಂಡು ಸುಮಾರು ಅದು 3,000 ರೂಪಾಯಿ 2,500 ರೂಪಾಯಿ ತಗೊಂಡಿದ್ದು ವಸ್ತು ಹೆಚ್ಚು ಕಡಿಮೆ 10,000 ರೂಪಾಯಿ ಹೋಗುತ್ತೆ. 6-7 ತಿಂಗಳವರೆಗೆ ಚಲೋ ಫುಡ್ ಹಾಕ್ತೇವೆ ಅದಕ್ಕೆ. ಗೋವಿನ ಪೌಡ್ರು, ಜೋಳ, ಅಕ್ಕಿ ಎಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಹಾಕೊಂಡು ಸ್ವಲ್ಪ ತಂದುರುಸ್ತ್ ಮಾಡ್ತೀವಿ, ದಪ್ಪ ಮಾಡ್ತೀವಿ. ಮತ್ತು ನಾವು ಅಲ್ಲಿ ಹೋಗಿ ಹುಲ್ಲಾಗಲಿ ಇವು ತಪ್ಪಲಗಳು ಆಗಲಿ ಆ ಕುರಿಗಳಿಗೆ ಸಾಕಷ್ಟು ನಾವು ಅದಕ್ಕೆ ಜಾಸ್ತಿ ಗಮನ ಕೊಡ್ತೀವಿ. ಆಡುಗಳು ಏನು ಮಾಡ್ತೀವಿ, ಅದು ಆಡುಗಳು ಸಾಕಷ್ಟು ಎಲ್ಲ ಮೇಯ್ಕೊಂಡು ಬಂದ್ಬಿಡ್ತಾವೆ ಸರ್. ಅದ್ರದ್ದೇನು ಜಾಸ್ತಿ ಇಲ್ಲ, ಅದಕ್ಕೆ ರೋಗ ರುಜಿನಿ ಬರೋದು ಕಡಿಮೆನೇ ಸರ್. ಈ ಕುರಿಗಳಿದಾವೆ ಮೇಲಿನ ಮೇಲೆ ಸಂಡಾಸ ಮಾಡ್ಕೊಳ್ಳೋದು, ಮುದ್ದೆ ಹಾಕೊಂಡಿರೋದು ಇವೆಲ್ಲ ಮಾಡೋದ್ರಿಂದ ಅದು ನುಕ್ಸಾನ ಆಗ್ತೈತೆ ಅಂತೇಳಿ ಒಳ್ಳೆ ಅವ್ರ ಗಮನ ಕೊಟ್ಟು ಔಷಧ ಆಗಲಿ ಟಾನಿಕ್ ಆಗಲಿ ಮೇಲಿನ ಮೇಲೆ ಅದಕ್ಕೆ ಉಪಚಾರ ಮಾಡ್ತೀವಿ. ಈಗ ತಂದು ಮಾರಾಟ ಮಾಡ್ತಿದ್ದೆ ಅಂತ ಹೇಳಿದ್ರಲ್ಲ, ತಂದು ಅಂದ್ರೆ ಮರಿಯನ್ನು ತರದು ಸ್ವಲ್ಪ ಬೆಳೆಸುದು ಮಾರಾಟ ಮಾಡುದು, ಎಷ್ಟಕ್ಕೆ ತರ್ತಿದ್ರಿ, ಹೆಂಗ್ ಮಾರ್ತಿ? ಅದೇ 2,000 ರೂಪಾಯಿಗೆ ಒಂದು ಮರಿ ತಗೊಂಡಿದ್ವಿ ಸರ್. ಅಂದ್ರೆ ಈಗ 3-4 ವರ್ಷದಿಂದ ಸುದ್ದಿ ಸರ್, ಈಗ ಸ್ವಲ್ಪ ತುಟಿ ಆಗಿದಾವ ಸರ್. ಈಗ ನಾನು ಈಗ ರೀಸೆಂಟ್ಲಿ ಮತ್ತೆ ಮೊನ್ನೆ ಒಂದು ತಗೊಂಡೆ, 4,000 ರೂಪಾಯಿ ಕೊಟ್ಟು ಒಂದು ತಗೊಂಡೆ, ಚೆನ್ನಾಗಿದೆ ಮರಿ ಸರ್. ಅದು 2,000 ತಗೊಂಡು ಬರ್ತಿದ್ವಿ, ಹೆಚ್ಚು ಕಡಿಮೆ 6-7-8 ತಿಂಗಳಲ್ಲಿ 9,000-10,000 ಅದು ಈ ಹಬ್ಬ ಬರ್ತಿತ್ತಲ್ಲ ಸರ್, ಆ ಟೈಮ್ನಲ್ಲೇನೆ ಮಾರಕ್ಕೆ ತೆಗೆದ್ಬಿಡೋದು ನಾವು. ಒಳ್ಳೆ ತಂದ್ರಸ್ತಾಗಿರ್ತವೆ ಮತ್ತೆ ಚೆನ್ನಾಗಿ ಬೆಳೆದಿರ್ತವೆ. 8-9-10,000 ರೂಪಾಯಿಗೆ ಏನು ಬರ ಇಲ್ಲ ಸರ್. 6 ತಿಂಗಳಲ್ಲಿ ನಾವು 2,000 ಮಾಲು 10,000 ಕೊಟ್ಟೆ ಅಂದ್ರೆ 8,000 ರೂಪಾಯಿ ಲಾಭ ಆಗ್ಬಿಡ್ತಿತ್ತು ಸರ್ ಒಂದು ಕುರಿಗೆ. ಹೀಗೆ ಹೀಗೆಲ್ಲ ಮಾಡ್ತಿದ್ವಿ ಸರ್. ಈಗ ಅವಾಗ ಸ್ವಲ್ಪ ಕಡಿಮೆ ಇತ್ತು ರೇಟ್, ಈಗೆಲ್ಲ ಕುರಿಗಳು ಜಾಸ್ತಿ ರೇಟಲ್ಲಿ ಬರ್ತಾ ಇದಾವೆ ಸರ್. ಈಗ ನಮ್ಮ ಮನೆ 4,000 ರೂಪಾಯಿಗೆ 2-3 ಕುರಿ ತೊಗೊಂಬಂದಿದ್ವಿ, 4,000-5,000 ರೂಪಾಯಿ ಒಂದು. ಈಗ ಅದು ಇನ್ನು ಒಂದು 3-4 ತಿಂಗಳು ಹೋದರೆ ಅದು 10,000 ರೂಪಾಯಿ 12,000 ರೂಪಾಯಿ ಕುರಿ ಆಗ್ಬಿಡ್ತದೆ. ಅವ ಅದರಲ್ಲಿ ನಮ್ಗೆ ನಿವ್ವಳ ಲಾಭ 7-8,000 ರೂಪಾಯಿ ಒಂದಕ್ಕೆ ಲಾಭ ಉಳಿತ್ರಿ. ಹೀಗಾಗಿ ನಾನು ಬರ್ತಾ ಬರ್ತಾ ಇನ್ನು ಹೆಚ್ಚಿಗೆ ಒಂದು ಶೆಡ್ ಕಟ್ಕೊಂಡು ಒಂದು 100 ಕುರಿ ಸಾಕಾಣಿಕೆ ಮಾಡ್ಬೇಕು ಅನ್ನೋ ನನ್ನ ಇಚ್ಛೆ ಇದೆ ಸರ್. ಅದಕ್ಕೆ ಸಾಲನೂ ಇದೆ? ಸಾಲನೂ ಇದೆ ಸರ್. ನಾನು ಅದು ಸಾಲನೂ ಇಲ್ಲಿ ಬ್ಯಾಂಕ್ನಲ್ಲಿ ಕೊಡೋಕೆ ಹಿಂದೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇವು ಹೈನುಗಾರಿಕೆಗೆ ಸಾಲ ಕೊಡ್ಬೇಕಂತ ಗೌರ್ಮೆಂಟ್ಲಿಂದ ಸಾಕಷ್ಟು ನಮ್ಗೆ ಹೇಳ್ತಿದ್ದಾರೆ. ಅದು ಬ್ಯಾಂಕ್ನವ್ರು ಹೋದ್ರೆ ನಾನು ಕುರಿ ತಗೋಬೇಕು. ಕೆನರಾ ಬ್ಯಾಂಕ್ ನಾನು ಹೋದ್ನೆ ಸರ್ ಲಾಸ್ಟ್ ಟೈಮ್, ಒಂದು ವರ್ಷದ ಹಿಂದ್ಗಡೆ. ನಾವು ಕುರಿ ತಗೋಬೇಕು, ನಮ್ಗೆ ಇಲ್ಲ ಅದು ಸ್ವಲ್ಪ ಅದು ಸ್ಕೀಮ್ ಹಂಗಿದೆ ಹಿಂಗಿದೆ, ನೆಕ್ಸ್ಟ್ ಟೈಮ್ ಕೊಡೋನು, ಆಮೇಲೆ ಅದಕ್ಕೆ ಜಾಮೀನ್ ಬೇಕು, ಅದು ಏನೇನು ಭಾಳ ಲಪಡ ಹೇಳ್ಬಿಡ್ತದೆ. ನಾವು ಬ್ಯಾಂಕ್ನಾಗ ಸಾಲ ತಗೊಳ್ದಂದ್ರೆ ನಮ್ಮ ಕುತ್ತಿಗೆ ಬಂದಂಗೆ ಸರ್. ಅದಕ್ಕೆ ಟ್ರಾನ್ಸಾಕ್ಷನ್ ಬೇಕಂದ್ರೆ ಅಲ್ಲ ಸರ್, ನಾವು ವರ್ಷಾನುಗಟ್ಟಲೆ ಅವ್ರಿಗೆ ಸಾಲನೇ ಕೊಡಲಿಲ್ಲ ಅಂದ್ರೆ ನಾವು ಟ್ರಾನ್ಸಾಕ್ಷನ್ ಹೆಂಗೆ ತೋರಿಸ್ಬೇಕು ಅವ್ರಿಗೆ? ಪ್ರಥಮವಾಗಿ ನಾವು ಹೆಂಗೆ ಹಿಂದ್ಗಡೆಯಿಂದ ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತೈತಿ? ಅವ್ರು ನಮ್ಗೆ ಸಾಲ ತೊಗೊಳ್ರಿಪ್ಪ, ಒಂದು 10,000 ರೂಪಾಯಿ 20,000 ರೂಪಾಯಿ 1,00,000 ರೂಪಾಯಿ ಸಾಲ ತೊಗೊಳ್ಳಿ, ಆಮೇಲೆ ನೀವು ಅದ್ರ ಟ್ರಾನ್ಸಾಕ್ಷನ್ ನಮ್ಗೆ ತೋರಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಒಮ್ಮೆಗೆ ಟ್ರಾನ್ಸಾಕ್ಷನ್ ಹೆಂಗೆ ಕೊಡ್ಲಿಕ್ಕೆ ಆಗುತ್ತೆ ಹೇಳ್ರಿ ನಾವು ರೈತರಿಗೆ ಅಥವಾ ಬಡವರಿಗೆ? ಭಾಳ ಕಷ್ಟ ಆಗ್ತೈತೆ ಸರ್ ಬ್ಯಾಂಕ್ ಲೋನ್ ತೊಗೊಳ್ಬೇಕಾದ್ರೆ. ಎಮ್ಮೆ ಆಕಳ ಎಮ್ಮೆ ಆಕಳ ಮೊದಲು ಸರ್ ನಮ್ಮಿದ್ದು ಸರ್, ಈಗ ನಾನು ಎಮ್ಮೆ ಆಕಳ ಮಾಡಲಿಲ್ಲ. ಅದು ಅದ್ರ ಜೊತೆಗೆ ಎಮ್ಮೆ ಆಕಳ ಒಂದು ಆಕಳ ಮಾಡೋದು ವಿಚಾರ ಇದೆ ಸರ್. ಆಕಳುಗಳು ಎಮ್ಮೆ ಸಾಗಾಣಿಕೆ ಮಾಡೋದು ಸ್ವಲ್ಪ ಕಷ್ಟ ಇದೆ ಸರ್. ಆಕಳ ಜರ್ಸಿ ಹೆಚ್ಚಪ್ ಆಗಲಿ ಜರ್ಸಿ ಆಗಲಿ ಅಲ್ಲೇ ಇದು ಮಾಡಿಕೊಂಡು ಕಟ್ಟಿ ಮೇಯಿಸ್ಕೊಳ್ಳಿ ಮೇಯಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಸರ್. ಕೋಳಿ ಏನ್ರಿ ಸಾಕಿರಿ? ಹಾ, ಕೋಳಿ ಸಾಕಿದ್ದೀನಿ ಸರ್. ನಾನು ಫಸ್ಟ್ ಕೋಳಿ ಮಾಡಿದ್ದೆ ಸರ್, ಕೋಳಿ ಫಾರ್ಮ್ ಮಾಡಿದ್ದೆ, ಬಾಯ್ಲರ್ ಮಾಡಿದ್ದೆ. ಅದು ಅಂದ್ರೆ ನನ್ನ ಸ್ವಂತದ್ದಲ್ಲ, ಬಾಡಿಗೆ ತಗೊಂಡಿದ್ದೆ ನಾನು. ಸುಮಾರು ಫಸ್ಟ್ ಒಂದು 20-30 ವರ್ಷದ ಹಿಂದಿನ ಸುದ್ದಿ. ಅವಾಗ ಬಾಯ್ಲರ್ ಕೋಳಿ ಸುಮಾರು 10 ವರ್ಷ ಮಾಡಿದ್ದೆ ನಾನು. ಬಾಡಿಗೆ ತಗೊಂಡಿದ್ದೆ ಸರ್ ಅವಾಗ ಶೆಡ್ಡು. ಅವಾಗ ಫಾರ್ಮ್ ಕೋಳಿ, ಬಾಯ್ಲರ್ ಫಾರ್ಮ್ ಕೋಳಿ. ಅವಾಗ ಅಷ್ಟು ಇದು ಎಲ್ಲ ಫಾರ್ವರ್ಡ್ ಇದೆ, ಅದು ಬಹಳ ಫಾಸ್ಟ್ ಇದೆ ಸರ್. ಈಗ ಆಗಿನ ಕಾಲದಲ್ಲಿ ನಾನು ಬಾಯ್ಲರ್ ಪ್ರಥಮವಾಗಿ ನಾನು ಮಾಡಿದ್ದು, ಕುರಿಗಿಂತ ಫಸ್ಟ್ ಅದೇ ಕೋಳಿ ಸಾಕಾಣಿಕೆನ ಮಾಡಿದ್ದು. ಹೈನುಗಾರಿಕೆ ಇದಕ್ಕೆ ಅದೇ ಒಂದು ತಗೊಂಡಿದ್ದೆ, ಬಾಡಿಗೆಲಿ ಅಂತ ತಗೊಂಡಿದ್ದೆ ಒಂದು ಶೆಡ್ಡು. ಸುಮಾರು 200-300 ಪಾರ್ಟ್ ಮಾಡಿಕೊಂಡು 500 ಕೋಳಿ ತರ್ತಿದ್ದೆ ಸರ್. ಆಗ 500 ಕೋಳಿ ಫಸ್ಟ್ ಬ್ಯಾಚ್, ಸೆಕೆಂಡ್ ಬ್ಯಾಚ್ 500 ಕೋಳಿ, ಥರ್ಡ್ ಬ್ಯಾಚ್ 500 ಕೋಳಿ. 500 ಕೋಳಿಗೆ ಆ ಟೈಮ್ನಲ್ಲಿ ಬಹಳ ಕಷ್ಟ ಆಯ್ತು ಸರ್ ಬೆಳೆಸಲಿಕ್ಕೆ. ಒಂದು ಫಸ್ಟ್ ಟೈಮ್ ನಾನು ಬೆಳೆಸಿದ್ದಕ್ಕೆ ಆಗಿನ ಕಾಲದಲ್ಲಿ 50 ರೂಪಾಯಿ ಕೆಜಿ ಇತ್ತು ಸರ್. ಬಹಳ ನಿವಳು, ಬಹಳ ಲಾಭ ಬಂದ್ಬಿಡ್ತು ಒಮ್ಮಿಗ್ಲೇನೆ ಫಸ್ಟ್ ಟೈಮೇ. ಅವಾಗ ಸಂಕ್ರಮಣ ಒಂದು ಬಂದ್ಬಿಡ್ತು, ಕೋಳಿ ಗ್ರೋತ್ ಬಂದು ಸಂಕ್ರಮಣಕ್ಕೆ ಅದಕ್ಕೂ ಟ್ಯಾಲಿ ಆಗಿಬಿಡ್ತಾರೆ. ಆಮೇಲೆ ಸಾಕಷ್ಟು ಒಂದು ಇದರಲ್ಲೇ ಸುಮಾರು ಒಂದು 20-30 ಸಾವಿರ ರೂಪಾಯಿ ಲಾಭ ಆಯ್ತು ಒಂದೇ ಶೆಡ್ಡಲ್ಲಿ ಆಗಿನ ಕಾಲದಲ್ಲಿ. ಅಂದ್ರೆ ಅದು ಫಸ್ಟ್ ಟೈಮ್ ಅಂತಾರೆ, 50 ರೂಪಾಯಿ ಕೆಜಿ ಬಂದಿದ್ದೆ ಫಸ್ಟ್ ಟೈಮ್. ಇಲ್ಲಾಂದ್ರೆ 30 ಒಳಗೆ ಇರುದಂತೆ, 35-38 ಇಷ್ಟೇ ಲಾಸ್ಟ್ ಅಂದ್ರೆ 35. ನನಗೆ ಆ ದಿವಸ ಸಂಕ್ರಮಣ ಇದ್ದ ಕಾರಣ 50 ರೂಪಾಯಿ ಕೆಜಿ ಬಂದ್ಬಿಡ್ತು. ಸುಮಾರು 25-30 ಸಾವಿರ ರೂಪಾಯಿ ಲಾಭ ಆಗ್ಬಿಡ್ತು ಒಂದೆರಡು. ಮೇಲೆ ಆಸೆ ಹೊಡ್ತು ಮತ್ತೆ ಮಾಡ್ಬೇಕಲ್ಲ, ಚೆನ್ನಾಗಿ ಮಾಡ್ಬೇಕು ಅಂತೇಳಿ. ಆದ್ರೂ ಅವಾಗಿನ ಬಹಳ ಚಳಿ ಸರ್, ಮರಿಗಳು ಸಾಯ್ತಿದ್ವು ಅಷ್ಟೇ. ಎಲ್ಲ ಟ್ರೀಟ್ಮೆಂಟ್, ಚಲೋ ಟ್ರೀಟ್ಮೆಂಟ್ ಕೊಟ್ಟು, ಲೈಟ್ ಎಲ್ಲ ಹೀಟ್ ಕೊಟ್ಟು, ಎಲ್ಲ ಅದಕ್ಕೆ ಚೆನ್ನಾಗಿ ನಾವು ನೈಟ್ ಎಲ್ಲ ಇದ್ದು ಅದಕ್ಕೆ ದೇಖರೇಖೆ ಮಾಡಿದ್ರು ಸುಮಾರು 500 ಒಂದು 100 ಸಾಯುದು ಸರ್. ಹೆಂಗೆ ಮಾಡಿ ಹೆಂಗಾರು ಮಾಡಿ ಒಂದು 100 ಸಾಯ್ತಿದ್ದು, 400 ಲಾಭ ಅದು. ಹೀಗೆಲ್ಲ ಆಗ್ತಿತ್ತು ಸರ್. ನಾಟಿ ಕೋಳಿ ಸಾಕಿದ್ರು? ನಾಟಿ ಕೋಳಿ ಸಾಕಿಲ್ಲ ಸರ್, ಅದು ಆ ಟೈಮ್ನಲ್ಲಿ ಇದ್ದಿದ್ದಿಲ್ಲ ಸರ್ ನಾಟಿ ಕೋಳಿ. ಅದಕ್ಕೆ ಫಾರ್ಮ್ ಅಂತೇಳಿ ಈಗೆಲ್ಲ ಬಂದಿದ್ದಾವೆ ಸರ್. ನಾಟಿ ಕೋಳಿ ಮನೆಯಲ್ಲಿ ಸಾಕ್ತಿತ್ತು, ಮನೆಯಲ್ಲಿ ಒಂದು 10-12 ಹೀಗೆಲ್ಲ ಸಾಕ್ತಿದ್ವು ಅಷ್ಟೇ. ಅದ್ರ ಫಾರ್ಮ್ ಮಾಡ್ಲಿಲ್ಲ ಸರ್ ನಾಟಿ ಕೋಳಿ. ಇವೆಲ್ಲ ಪ್ರಾಣಿಗಳನ್ನು ಸಾಕುವಂತ ಬಂದು ಈಗ ಕಾರ್ಪೆಂಟ್ರಿ ಮಾಡ್ತಾ ಇದ್ರಿ, ಈಗ ಕಾರ್ಪೆಂಟ್ರಿಗೆ ಹೆಚ್ಚು ಒತ್ತು ಕೊಡ್ತಾ ಇದ್ರಿ, ಮತ್ತೆ ಅದ್ರ ಮೇಲೆ ಹೆಚ್ಚು ಅವಲಂಬನೆ ಆಗಿದ್ರಿ. ಪಶು ಸಂಗೋಪನೆ ಬಿಟ್ಟಿದ್ದು ಕಾರಣ ಏನು ಪೂರ್ತಿಯಾಗಿ? ಯಾಕೆ ಸರ್ ಪರಿಸ್ಥಿತಿ ಬಹಳ ಕಷ್ಟ ಬಂತು ಸರ್. ನಮ್ಮ 4 ಮಕ್ಕಳು ಸರ್, ಮಕ್ಕಳ ಜೊತೆ ಎಜುಕೇಷನ್ಗೆಲ್ಲ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡ್ಬೇಕಾಗ್ತಿತ್ತು ಸರ್. ಮನೆ ನಡೆಸೋದು ಕಷ್ಟ ಸರ್. ಹೀಗಾಗಿ ಕಾರ್ಪೆಂಟ್ರಿ ನಾನು ಹೀಗೆ ಫಸ್ಟ್ ಫಾರ್ಮ್ ಮಾಡಿದ್ದೆ. ಫಾರ್ಮು ಬರ್ತಾ ಬರ್ತಾ ಅವರು ಎಲ್ಲ ತಗೊಂಡ್ಬಿಟ್ರು, ವಾಪಸ್ ತಗೊಂಡ್ಬಿಟ್ರು. ಎಲ್ಲಪ್ಪ ನೀವು ಸುಮಾರು 10 ವರ್ಷ ಮಾಡಿದ್ರೀಗ, ನಾನೀಗ ಬಿಟ್ಬಿಡಿ, ನಾವು ಬೇರೆದವ್ರು ಕೊಡ್ತೀವಿ ಅಥವಾ ಬೇರೆ ನಾವೇ ಮಾಡ್ತೀವಿ ಅಂತ ತಿಳ್ಕೊಂಡು ಏನೋ ನೇಮ ಮಾಡಿ ಆ ಫಾರ್ಮ್ ಕಸ್ಕೊಂಡ್ಬಿಟ್ರು. ಆಮೇಲೆ ನಾನು ಮತ್ತೆ ನಿರುದ್ಯೋಗಿನ ಏನು ಕೆಲಸನೇ ಇಲ್ಲ, ಏನು ಮಾಡಬೇಕು ಅಂತೇಳಿ ಐಡಿಯಾ ಬಂತು. ನಾವು ಬ್ರಿಕ್ಸ್ ಮಾಡಿದ್ದೀನಿ ಸರ್, ನಂತರ ಈ ಮಣ್ಣಿನ ಬ್ರಿಕ್ಸ್ ಬರ್ತಾವಲ್ಲ ಸರ್, ಇಟ್ಟಂಗಿಗಳು ಮಾಡಿದ್ವಿ. ಅವರೇನೋ ಅಲ್ಲಿ ಇಲ್ಲಿ ಸಾಲ ಸಲ ಮಾಡಿ ಆಮೇಲೆ ಹೊಲದಲ್ಲಿ ಯಾರ್ದಾರು ಒಂದು ಬಾಡಿಗೆ ತಗೊಂಡು, ಹೊಲ ಮಣ್ಣು ತಗೊಂಡು, ಲೇಬರ್ ತಗೊಂಡು ಅದು ಬ್ರಿಕ್ಸ್ ಮಾಡಿ ಸುಮಾರು ಬ್ರಿಕ್ಸ್ ಅಲ್ಲಿ ಒಂದು ಸ್ವಲ್ಪ ಲಾಭ ಆಯ್ತು. ಬ್ರಿಕ್ಸ್ ಅಲ್ಲಿ ಲಾಭ ಇದೆ ಸರ್. ಆದ್ರೆ ಆಗಿನ ಕಾಲದಲ್ಲಿ ನಾನೆಲ್ಲ ಮಾರಿದ್ದು ಓನರ್ಗೆ, ಬಿಲ್ಡಿಂಗ್ ಓನರ್ಗೆ ದುಡ್ಡೇ ನನಗೆ ಕೊಡಲಿಲ್ಲ, ಸರಿಯಾಗಿ ನನಗೆ ವಾಪಸ್ ದುಡ್ಡು ಕೊಡಲಿಲ್ಲ. ನಾವೆಲ್ಲ ಡೆಲಿವರಿ ಮಾಡಿ ಬೇರೆ ಊರಿಗೂ ಡೆಲಿವರಿ ಮಾಡಿದ್ರು ಅದ್ರ ದುಡ್ಡು ವಾಪಸ್ ನನಗೆ ಸರಿಯಾಗಿ ಮುಟ್ಲಿಲ್ಲ. ಹೀಗಾಗಿ ನನಗೆ ಕಷ್ಟನ ಆಯ್ತು ಕೆಲವೊಂದು ಟೈಮ್ನಲ್ಲಿ ಸರ್. ಆಮೇಲೆ ಬ್ರಿಕ್ಸ್ನಲ್ಲಿ ಕೊಡುವಾಗ ಬಿಲ್ಡಿಂಗ್ನವರು ಬಿಲ್ಡಿಂಗ್ ಕಟ್ಟೋ ಟೈಮ್ನಲ್ಲಿ, ಅಲ್ಲ ನಮ್ಗೆ ನಿಮ್ಮ ಕಡೆ ದಾಂಡೇಲಿ ಕಡೆ ಅಂತಂದ್ರೆ ಹಳಿಯಾಳ ಅಂತಂದ್ರೆ ವುಡ್ ಚಲೋ ಸಿಗತ್ತಲ್ರಿ, ಸಾಗವಾನಿ ನಮ್ಗೆ ಒಂದು ಚೌಕಟ್ಟು ಬೇಕು ಅಂತಂದ್ರು ಒಬ್ರು. ಆಮೇಲೆ ಆಯ್ತ್ರಿ ನಮ್ಮ ಕಡೆ ಅಲ್ಲಿ ನಾನೊಂದು ಮಾಡೋದಲ್ಲ, ಬೇರೆದವ್ರ ಕಡೆ ತೊಗೊಂಬಂದು ತಂದು ಕೊಡ್ತೀನಿ. ಅದೇ ಹೆಂಗೋ ವೆಹಿಕಲ್ ಗಾಡಿ ಬರ್ತಿರ್ತೆ, ಅದ ಗಾಡಿಯಾಗ ಹಾಕೊಂಡ್ಬರ್ತೇನೆ ಅಂತೇಳಿ ಧಾರವಾಡ ಆಗಲಿ, ಹುಬ್ಳಿ ಆಗಲಿ, ನವಲಗುಂದ, ನರಗುಂದ, ಸೌಂದತ್ತಿ ಈ ಕಡೆ ಎಲ್ಲ ನಾನು ಬ್ರಿಕ್ಸ್ ಸಪ್ಲೈ ಮಾಡ್ತಿದ್ದೆ ಸರ್. ಆಮೇಲೆ ಅವರು ಏನಂದ್ರು ಒಂದು ಚೌಕಟ್ಟು ಕೊಟ್ಟಿದ್ದೆ ಸರ್. ಆಮೇಲೆ ಅವರು ಚೆನ್ನಾಗಿ ಅನಿಸ್ತದ, ಪ್ಯೂರ್ ವುಡ್ ಅಲ್ಲ ನಮ್ಮ ಕಡೆ ದಾಂಡೇಲಿ ಸಾಗವಾನಿ. ಹೀಗಾಗಿ ಮತ್ತೆ ಅಲ್ಲಿ ಇನ್ನೊಂದು ಬಿಲ್ಡಿಂಗ್ನವ್ರು ಇನ್ನೊಂದು ಒಂದು ಚೌಕಟ್ಟು ಕೊಡ್ರಿ, ಎರಡು ಚೌಕಟ್ ಕೊಡ್ರಿ ಅಂತೇಳಿ ಅವರು ಅಂದರೆ. ಹೀಗಾಗಿ ನಾನು ಬೇರೆದವ್ರ ಕಡೆ ಚೌಕಟ್ ತೊಗೊಂಡು ಬಂದ ಉಳಿದು ಅದರಲ್ಲಿ ಕಟ್ ಸೈಜ್ ಸ್ವಲ್ಪ ವೇಸ್ಟೇಜ್ ಎಲ್ಲ ಉಳಿತಾ ಬಂತು ಸರ್. ಆ ವೇಸ್ಟೇಜ್ ಉಳಿತಾ ಬಂತಂದ್ರೆ ಏನು ಮಾಡಬೇಕು ಅನ್ನೋದು ಮತ್ತೆ ಪ್ಲಾನ್ ಮಾಡಿದ್ದೆ ನಾನು. ವೇಸ್ಟೇಜ್ ಉಳಿತಾ ಎಲ್ಲ ಸುಡಬೇಕು ಅಥವಾ ಏನಾದ್ರು ಕಾರ್ಪೆಂಟ್ರಿ ಕೆಲಸ ಮಾಡಬೇಕು ಅಂತೇಳಿ ಈ ಥರ ನನ್ನ ಕಲ್ಪನೆ ಬಂತು. ಅಲ್ಲೇ ಸಣ್ಣ ಪ್ರಮಾಣವಾಗಿ ಆ ಏನು ಕುರಿ ಸಾಕಾಣಿಕೆ, ಆಡು ಸಾಕಾಣಿಕೆ ಮಾಡುವಂಥ ಶೆಡ್ಡಲ್ಲಿ ಮತ್ತೆ ಕಾರ್ಪೆಂಟ್ರಿ ಕೆಲಸ ಸ್ಟಾರ್ಟ್ ಮಾಡಿದೆ ಸರ್. ಒಂದು ಲೇಬರ್ ತಗೊಂಡ್ಬಂದು ಸಣ್ಣ ಪುಟ್ಟ ವೇಸ್ಟೇಜ್ ಕಟ್ಟಿಗೆಯಲ್ಲೇನೆ ಕಾರ್ಪೆಂಟ್ರಿ ಕೆಲಸ ಮಾಡೋದು. ಆ ಕಾರ್ಪೆಂಟ್ರಿ ಕೆಲಸ ಮಾಡೋದು ಸೋಫಾ ಸೆಟ್ ಆಗಿನ ಕಾಲದಲ್ಲಿ 9,000 ರೂಪಾಯಿ ಇತ್ತು ಸರ್, ಕೇವಲ 9,000 ರೂಪಾಯಿ. ಈಗ ಅದು ಸೋಫಾ ಸೆಟ್ಗೆ 40,000 ರೂಪಾಯಿ ಇದೆ. 9,000 ರೂಪಾಯಿ ಸೋಫಾ ಸೆಟ್ ಅದನ್ನೇ ವೇಸ್ಟೇಜ್ ಕಟ್ಟಿಗೆಯಲ್ಲಿ ಇದು ಮಾಡ್ಕೊಂಡ್ಬಂದು 9,000 ರೂಪಾಯಿ ಬಹಳ ದೊಡ್ಡ ಸರ್ ಅದು ಅವಾಗ ಆಗಿನ ಕಾಲದಲ್ಲಿ. ಆಮೇಲೆ ನಾನು ಅದು ಸ್ವಲ್ಪ ನನಗೆ ಏನೋ ಇಂಟ್ರೆಸ್ಟ್ ಕೊಡ್ತು, 9,000 ರೂಪಾಯಿ ಸಿಕ್ತು. ಆಮೇಲೆ ಬರ್ದಾ ಬರ್ದಾ ಮತ್ತು ಕ್ವಾಡ್ ಮಾಡಿದೆ, ಡೈನಿಂಗ್ ಸೆಟ್ಟು, ಆ ಬಾಗಲದು ಚೌಕಟ್ಟು, ಇವೆಲ್ಲ ಮಾಡ್ಕೊಂತ ಮತ್ತೆ ಅದರಲ್ಲಿ ಸ್ವಲ್ಪ ಜಾಸ್ತಿ ನನಗೆ ಇನ್ಕಮ್ ಸಿಗ್ತಾ ಬಂತು. ಈ ನಮ್ಮ ಕಾರ್ಪೆಂಟ್ರಿ ಕೆಲಸ ಹೆಂಗಿರುತ್ತೆ ಸರ್? ವೇಸ್ಟೇಜ್ ಕಟ್ಟಿಗೆಯಲ್ಲೇನು ನಾವು ಏನಾರು ಮಾಡಬಹುದು. ಅದರಲ್ಲಿ ಈಗ ಚೌಕಟ್ಟು ಬಾಗಲ ಎಲ್ಲ ತೆಗೆದು ವೇಸ್ಟೇಜ್ ಲಪ್ಪೆ ಗಿಪ್ಪೆ ಅವು ಇವೆಲ್ಲ ಬಂದಿದ್ ಇದರಿಂದ ಡೈನಿಂಗ್ ಸೆಟ್ ಸೋಫಾ ಸೆಟ್ ಇದನ್ನು ಮಾಡಬಹುದು ಸರ್. ಅದರಲ್ಲಿ ಸಣ್ಣ ಸಣ್ಣ ಪೀಸ್ಗಳೆಲ್ಲ ಸಿಗುತ್ತೆ, ಮಾಡಬಹುದು ಸರ್ ಅದರಲ್ಲಿ. ಹೀಗಾಗಿ ಅದರಲ್ಲಿ ಕಾರ್ಪೆಂಟ್ರಿ ಕೆಲಸ ನನಗೆ ಜಾಸ್ತಿ ಇನ್ಕಮ್ ಕೊಡ್ತು ಅಂತ ನಾ ಹೇಳಕ್ ಬಯಸ್ತೇನೆ ಸರ್. ಹಿನ್ನೆಲೆ ಇತ್ತು ನಿಮ್ ಕಾರ್ಪೆಂಟ್ರಿ ಎಲ್ಲ? ಏನೂ ಇಲ್ಲ ಸರ್, ಏನು ಗಂಧಾನೇ ಇಲ್ಲ ಅದರಲ್ಲಿ. ಕಾರ್ಪೆಂಟ್ರಿನೂ ನಾವು ಗೊಂದಲಿಗಾರು ಪದ ಹೇಳೋರು ನಾವು ಸರ್, ನಾವು ಗೊಂದಲಿ ಜನ. ಹೀಗಾಗಿ ನಾನು ಅದರಲ್ಲಿ ಜಾಸ್ತಿ ನಮ್ಮ ಅಜ್ಜ ಮುತ್ತಜ್ಜ ಎಲ್ಲ ಗೊಂದಲಿ ಪದ ಮಾಡ್ಕೊಂಡು ಉಪಜೀವನ ಮಾಡುವಂತ ಜನ ನಾವು. ಅಲೆಮಾರಿ ಜನ, ಒಂದ್ ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗುದು, ಇನ್ನೊಂದು ಅಲ್ಲಿ ಸ್ವಲ್ಪ ಜನ ಇರುವುದು, ಅಲ್ಲಿಂದ ಮತ್ತೆ ಬೇರೆ ಊರಿಗೆ ಹೋಗುದು, ಅಲ್ಲೇ ಇರುವಂತ ಜನ ನಾವು. ಅಲೆಮಾರಿ ಜನ ಅಲ್ಲೇ ನಾನು ಸುಮಾರು ವರ್ಷದಿಂದ ನಾವು ಹಳಿಯಾಳದಲ್ಲಿ ಬಂದು ನೆಲೆಸಿದೀವಿ. ಇಲ್ಲೇ ಪರ್ಮನೆಂಟ್ ಊರ್ ಆಗಿಬಿಟ್ಟಿವಿ ನಮ್ಮ ಹಳಿಯಾಳ. ಆದ ಕಾರಣ ನಮ್ ಕಾರ್ಪೆಂಟರ್ ಒಳಗೆ ಗಂಧಾನೇ ಗೊತ್ತಿಲ್ಲ. ಒಂದು ಚೌಕಟ್ ಒಬ್ರು ತಗೊಂಬಂದ್ ಅಂದಿದ್ ಒಂದೇ ಕಾರಣ, ಅದು ನನಗೆ ಇಲ್ಲಿವರೆಗೆ ಈಗ ಚೆನ್ನಾಗಿ ಒಂದು ಅದರಲ್ಲಿ ನಾನು ತುತ್ತು ತಿಂತಾ ಇದೀನಿ. ಒಂದು ಸಮೃದ್ಧವಾಗಿ ಒಂದು ಮನೆ ಒಂದು ಜಾಗ ಕಟ್ಕೊಂಡಿದ್ದೀನಿ, ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಸರ್, ಅದರಲ್ಲಿ ನನ್ನ ತೃಪ್ತಿ ಇದೆ. ಒಳ್ಳೆಯದು ಅರುಣ್ ಗೊಂದಳಿ ಅವರು, ಇಲ್ಲಿ ತನಕ ನೀವು ನಮ್ಮ ಜೊತೆಗೆ ಇದ್ದು ಪಶು ಸಂಗೋಪನೆ ಮತ್ತು ನೀವು ಮಾಡ್ತಕ್ಕಂಥ ಕಾರ್ಪೆಂಟ್ರಿಯಲ್ಲಿ ಕೂಡ ಏನೇನು ಆಸಕ್ತಿಯಿಂದ ಮಾಡಿದಿರಿ, ಕರಕುಶಲ ಕೆಲಸಗಳನ್ನು ಮಾಡಿದಿರಿ ಅನ್ನೋದನ್ನು ತಿಳಿಸಿದ್ರಿ. ಧನ್ಯವಾದ, ನಮಸ್ಕಾರ. ಥ್ಯಾಂಕ್ ಯು ಸರ್, ಧನ್ಯವಾದ ತಮಗೂ. ಪಶುಸಂಗೋಪನೆ ಕುರಿತು ಅರುಣ್ ಗೊಂದಳಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಎಚ್ಬಿ ರಾಮಡಿಗೆ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಜಾನಪದ ಸಂಗೀತ ಸಂಪ್ರದಾಯದ ಹಾಡುಗಳು ದ್ಯಾಮೋವ ದರ್ಗಾದ್ ಹಾಗೂ ಬಳಗದವರಿಂದ. ಹೋಗಿ ಚರಗ ತರಬೇಕು ಹುಲಿಗೆ ಅನ್ನನ ಬೇಕು, ಹೋಗಿ ಚರಗ ತರಬೇಕು ಹುಲಿಗೆ ಅನ್ನನ ಬೇಕು, ಮನೆಗ

ತಂದೆ, ತಾಯಿ ನೆನಪಾಗಿ ಕಣ್ಣೀರು ತಂದೆ.